ಮುಡಾ ಹಗರಣ ರಾಜ್ಯಪಾಲರು ಸಿಬಿಐಗೆ ಹೈಕೋರ್ಟ್ ನೋಟಿಸ್, ವಿಚಾರಣೆ ಜನವರಿ 25ಕ್ಕೆ ಮುಂದೂಡಿಕೆ. ಹಾಸನದಲ್ಲಿ ಕಾಂಗ್ರೆಸ್ನಿಂದ ಸ್ವಾಭಿಮಾನಿ ಸಮಾವೇಶ. ಯಾದಗಿರಿಯಲ್ಲಿ ವಕ್ಫ್ ವಿರುದ್ಧ ಬಿಜೆಪಿ ಪ್ರತಿಭಟನೆ, ರೈತ ವಿರೋಧಿ ಕಾಯ್ದೆ ರದ್ದುಪಡಿಸುವಂತೆ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೀಲ್ಗುರು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಹಸು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ದುದ್ದ ಹೋಬಳಿಯ ಬಸವಘಟ್ಟದ ಯುವ ಪ್ರಗತಿಪರ ಕೃಷಿಕ ಬಿಎಸ್ ತೀರ್ಥಂಕರ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಆರ್ಕಲಗೋಡು ವಿಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಸು ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ದುದ್ದ ಹೋಬಳಿಯ ಬಸವಘಟ್ಟದ ಯುವ ಪ್ರಗತಿಪರ ಕೃಷಿಕ ಬಿಎಸ್ ತೀರ್ಥಂಕರ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ದುದ್ದ ಹೋಬಳಿಯ ಬಸವಘಟ್ಟದ ಪ್ರಗತಿಪರ ಯುವ ಕೃಷಿಕ ಬಿಎಸ್ ತೀರ್ಥಂಕರ ಅವರು ನಮ್ಮೊಂದಿಗೆ ಇದ್ದಾರೆ. ಹಸು ಸಾಕಾಣಿಕೆಯನ್ನ ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ ಸಾವಯವ ಹಾಲಿನ ಉತ್ಪಾದನೆಯಲ್ಲಿಯೂ ಕೂಡ ಅವರು ತೊಡಗಿಕೊಂಡಿದ್ದಾರೆ. ಹಸು ಸಾಕಾಣಿಕೆಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ತೀರ್ಥಂಕರ. ನಮಸ್ಕಾರ. ಎಷ್ಟು ವರ್ಷ ವಯಸ್ಸು ತಮಗೆ? ನಮಗೆ 37. 37 ವರ್ಷ ಆಯಿತು. ಏನು ಓದಿದ್ರಿ? ನಾವು ITI ಮಾಡ್ಕೊಂಡಿದ್ವಿ. ITI ಮಾಡಿದ್ರಾ? ಯಾವ ವಿಷಯದಲ್ಲಿ ITI ಮಾಡಿದ್ರಿ? ಫಿಟ್ಟರ್ ಅಂತ. ಫಿಟ್ಟರ್. ಅದು ITI ಆದ ನಂತರ ಏನ್ ಕೆಲಸ ಮಾಡಿದ್ರಿ? ITI ಆದ್ಮೇಲೆ ಒಂದು ವರ್ಷ ಬೆಂಗಳೂರಲ್ಲಿ ಕೋರ್ಸ್ ಮಾಡಿದ್ವಿ, ಅಪ್ರೆಂಟಿಸ್ ಅಂತ ಹೇಳಿ. ಅದಾದ ನಂತರ ಬಳ್ಳಾರಿನಲ್ಲಿ ವರ್ಕ್ ಮಾಡಿದ್ವಿ, ITI ಸಂಬಂಧಪಟ್ಟಿದ್ದು. ಆಮೇಲೆ ರಾಯಚೂರಲ್ಲಿ ವರ್ಕ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ನಮ್ಗೆ ಓಡಾಟ ಕಷ್ಟ ಆಗ್ತಿತ್ತು, ಮನೆಯಲ್ಲಿ ಮಾಡ್ಲಿಕ್ಕೆ ಯಾರು ಇರಲಿಲ್ಲ ಅನ್ನೋ ಉದ್ದೇಶಕ್ಕೆ ಊರಿಗೆ ಬಂದ್ವಿ. ITI ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಬೇಗ ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳಿ ಮನೇಲಿ ITI ಮಾಡೋದು. ನೀನು ನಮ್ಗೆ ಅದು ಗೊತ್ತಿಲ್ಲ, ನಮ್ಗೆ ಅವಾಗೆಲ್ಲ ITI ಇರಲಿಲ್ಲ. ಅವಾಗ ನಮ್ಮ ಚಿಕ್ಕಪ್ಪ ಅವರು ITI ಸೇರಿಸಿದ್ರು. ITI ಎಷ್ಟು? 2 ವರ್ಷನಾ? ಹ್ಮ್. 2 ವರ್ಷ ಮುಗಿಸ್ಕೊಂಡು ನೇರವಾಗಿ ಕೆಲ್ಸಕ್ಕೆ ಹೋದ್ರಿ? ಇಲ್ಲ, 1 ವರ್ಷ ಅಪ್ರೆಂಟಿಸ್ ಅಂತೇಳಿ ಟ್ರೈನಿಂಗ್ ಬರುತ್ತೆ. ಮೊದಲು ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರಿದ್ರ? ಎಲ್ಲಿ ಸೇರಿದ್ರಿ? ಮೊದಲು ಕೆಲಸ ಮಾಡ್ತಾ ಇದ್ವಿ, ಆಮೇಲೆ ಟ್ರೈನಿಂಗ್ ಹೋದ್ವಿ. ಅದಾದ ನಂತರ ಡೈರೆಕ್ಟ್ ಆಗಿ ಬಳ್ಳಾರಿ ವರ್ಕ್. ಏನ್ ಟ್ರೈನಿಂಗ್ ಅಂತ ಅಂದ್ರೆ? ಟ್ರೈನಿಂಗ್ ಅಂತಂದ್ರೆ ಅಪ್ರೆಂಟಿಸ್. ITI ಅಂದ್ರೆ ಜಾಬ್ ಯಾವ ತರ ಮಾಡ್ಬೇಕು ಆತರ ಕಂಪ್ನಿನಲ್ಲಿ ಅಪ್ರೆಂಟಿಸ್ ಅಂತ ಮಾಡ್ಕೊಡ್ತಾರೆ. ಸೊ ಅಲ್ಲಿ ಕೆಲಸ ಮತ್ತೆ ಕೋರ್ಸ್ ಎರಡನ್ನೂ ಒಟ್ಟಿಗೆ ಆಗುತ್ತೆ. ಅಲ್ಲಿ ಸಂಬಳ 1,000-2,000 ಕೊಡ್ತಾ ಇದ್ರು, ಅದರಲ್ಲಿ ಜೀವನ ಮಾಡ್ಕೊಂಡು. ಎಲ್ಲಿ ಮಾಡಿದ್ರಿ ಅಪ್ರೆಂಟಿಶಿಪ್? ITPL ಹತ್ರ ಹುಡಿ ಅಂತ ಬರುತ್ತೆ, ಅಲ್ಲಿ UKNADI ಲಿಮಿಟೆಡ್ ಅಂತೇಳಿ ಆ ಕಂಪ್ನಿಯಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡಿ. ಆನಂತರ ಮೊದಲು ಕೆಲಸ ಪ್ರಾರಂಭ ಮಾಡಿದ್ದೆ ಅಲ್ಲಿ? ಅಲ್ಲಿಂದ ಡೈರೆಕ್ಟ್ ಆಗಿ ಬಳ್ಳಾರಿಗೆ ಹೋದ್ವಿ. ನಮ್ದು ಹೈಡ್ರೋಲಿಕ್ ಪೈಪ್ ಲೈನ್ ಇದ್ರದ್ದು, ಹಂಗಾಗಿ BTPS ಬಳ್ಳಾರಿನಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಅಲ್ಲಿ ಪೈಪ್ ಲೈನ್ ಅಂತ ಹೇಳಿ ನಾವಲ್ಲಿ ಏನು ಕೆಲಸ ಹೇಗಿರ್ತಾ ಇತ್ತು ಅಲ್ಲಿ? ಕೆಲಸ ತುಂಬಾ ಹಾರ್ಡ್ ವರ್ಕ್ ಇರ್ತಾ ಇತ್ತು, ವೆಲ್ಡಿಂಗು ಕೂಡ ಮಾಡ್ತಾ ಇದ್ವಿ, ಜೊತೆಗೆ ಪೈಪ್ ಲೈನ್ ಮಾಡ್ತಾ ಇದ್ವಿ. ಚೆನ್ನಾಗಿತ್ತು ಬಟ್ ಸ್ವಲ್ಪ ಕಷ್ಟ ಆಯ್ತು ಮಾಡ್ತಾ ಇದ್ವಿ. ಆನಂತರ ಇಲ್ಲಿಗೆ ಕೆಲಸ ಬದಲಾವಣೆ ಮಾಡ್ಕೊಂಡ್ರಿ? ಅಲ್ಲಿ ಕಂಪ್ಲೀಟ್ ಆಯ್ತು. ಅದು ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಪ್ಲಾಂಟ್ಗೆ ಹೋದ್ವಿ, ಅಲ್ಲಿ ರಾಯಚೂರ್ ಹೋದ್ವಿ, ಅಲ್ಲಿ ಮಾಡ್ತಾ ಇದ್ವಿ. ಅದಾದ ನಂತರ ಮನೇಲಿ ವ್ಯವಸಾಯ ಮಾಡಿ ತಂದೆಯವ್ರಿಗೆ ಅಂತೇಳಿ ಅಲ್ಲಿಂದ ನೇರವಾಗಿ ಊರಿಗೆ ಬಂದ್ವಿ. ಊರಿಗೆ ಬಂದು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಹಾಸನ್ಗೆ ಜಾಬ್ಗೆ ಹೋಗ್ತಾ ಇದ್ವಿ. ಹಾಸನದಲ್ಲೂ ಕೂಡ ಕೆಲಸ ಮಾಡ್ತಿದ್ರಿ? ಎಲ್ಲಿ ಮಾಡ್ತಿದ್ರಿ ಹಾಸನದಲ್ಲಿ? ಹಾಸನಲ್ಲಿ ಇಂಡಸ್ಟ್ರಿಯರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಕಂಪ್ನಿಗೆ ಹೋಗ್ತಾ ಇದ್ದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಎಷ್ಟು ವರ್ಷ ಮಾಡಿದ್ರಿ ಅಲ್ಲಿ? ಅಲ್ಲಿ ಒಂದ್ 2 ವರ್ಷ ಕೆಲಸ ಮಾಡಿದೆ. ಆನಂತರ ಯಾಕೆ ಬಿಟ್ಬಿಟ್ರಿ ಎಲ್ಲೂ? ಅದಾದ ನಂತರ ಮತ್ತೆ ಅಂದ್ರೆ ಏನಾದ್ರು ಮಾಡ್ಬೇಕಾದ್ರೆ ಅಗ್ರಿಕಲ್ಚರ್ ಅಲ್ಲಿ ನಾವು ಒಂದು ಆಸೆ ಇತ್ತು, ಹಂಗಾಗಿ ಇಲ್ಲಿ ಪೂರ್ಣಾವಧಿಯಾಗಿ ವ್ಯವಸಾಯ ಮಾಡೋಣ ಅಂತೇಳಿ ಮಾಡ್ತಾ ಇದ್ವಿ. ಅಂದ್ರೆ ಯಾವ್ದು ಬೆಳೆಗಳು ಅಷ್ಟು ಇದಾಗಿ ಕೈ ಹಿಡಿಲಿಲ್ಲ. ವ್ಯವಸಾಯ ಆಲೂಗಡ್ಡೆ ಹಾಕ್ತಾ ಇದ್ವಿ, ಅಂದ್ರೆ ಏನಾದ್ರು ವಸ್ತು ಮಾಡ್ಬೇಕು ಮಾಡ್ಬೇಕು ಅಂತ ಹೋಗ್ತಾ ಇದ್ವಿ, ಅದು ಯಾವ್ದು ಹಿಡಿತಾ ಇರಲಿಲ್ಲ. ಶುಂಠಿನೂ ಕೂಡ ಮಾಡಿದ್ವಿ, ಶುಂಠಿನ ಸ್ವಲ್ಪ ಪರವಾಗಿ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಅದಾದ ನಂತರ ಹೈನುಗಾರಿಕೆನ ಶುರು ಮಾಡಿ. ಈಗ ಹಾಸನದಲ್ಲಿ ಹತ್ರ ಆಗ್ತಿತ್ತು ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಇಲ್ಲೂ ಮನೇಲಿ ಕೆಲಸ ಮಾಡ್ಕೊಂಡು ಮುಂದುವರಿಕೆ ಆಗ್ತಾ ಇರ್ಲಿಲ್ವ? ಅಂದ್ರೆ ಅಪ್ ಅಂಡ್ ಡೌನ್ ಶಿಫ್ಟ್ ಗಳು ಇರ್ತಾ ಇತ್ತು, ಈಗ ಮಾರ್ನಿಂಗ್ ಶಿಫ್ಟ್ ಇವ್ನಿಂಗ್ ಶಿಫ್ಟ್ ಎಲ್ಲ ಇರ್ತಾ ಇತ್ತು. ಮತ್ತೆ ಇಲ್ಲಿ ಪೂರ್ಣವಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಅಲ್ಲಿಗೆ ಹೋಗಿ ಬಂದು ಉಳಿಸ್ತಾ ಇದ್ದು 12,000 ಸಂಬಳ ಕೊಡ್ತಾ ಇದ್ರು. ಪೆಟ್ರೋಲ್ ಚಾರ್ಜು ಅದೆಲ್ಲ ನೋಡ್ಕೊಂಡ್ರೆ ಇನ್ನೊಂದು 5,000 ಉಳಿಸ್ತಾ ಇದ್ರು ಅಷ್ಟೇನೆ. ಹಂಗಾಗಿ ಪೂರ್ಣ ಪ್ರಮಾಣದಲ್ಲಿ ಕೃಷಿಯಿಂದಾನೇ ಮಾಡ್ಬಿಡೋಣ ಅಂತ ಅನ್ಕೊಂಡು ಇಲ್ಲೇ ಉಳ್ಕೊಂಡ್ರಿ? ಹೌದು, ಅಂದ್ರೆ ಆ ಟೈಮಲ್ಲಿ ನಮ್ಗೆ ಮದುವೆ ಫಿಕ್ಸ್ ಆಯ್ತು. ಮನೆಯವರು ಕೂಡ ಬೇಡ ಅಪ್ ಅಂಡ್ ಡೌನ್ ಜರ್ನಿ ಬೇಡ ಅಂತ ಹೇಳಿ ನೀವೇನಾದ್ರು ಮಾಡಾಗಿದ್ರೆ ಇಲ್ಲೇ ಮಾಡಿ ಅಂತ ಹೇಳಿದ್ರು. ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಹೈನುಗಾರಿಕೆ ಮಾಡ್ಲಿಕ್ಕೆ ಮೇನ್ ಕಾರಣನೇ ಅವರು, ಅವರೇ ಎಲ್ಲ ಇದ್ ಮಾಡಿದ್ದ, ತುಂಬಾ ಆಸಕ್ತಿ ಇದೆ ಅವ್ರಿಗೆ. ಹಂಗಾಗಿ ಪೂರ್ಣಾವಧಿಯಾಗಿ ಫಾರ್ಮ್ ಶುರು ಮಾಡಿದ್ದು. ತಂದೆ ಅವ್ರದ್ದು ಎಷ್ಟು ಜಮೀನು ಇತ್ತು ತೀರ್ಥಂಕರ್? ತಂದೆ ಅವ್ರದ್ದು 5 ಎಕರೆ ಇದೆ. 5 ಎಕರೆನಲ್ಲಿ ಏನೇನು ಬೆಳೀತಾ ಇದ್ರು ತಂದೆ ಅವರು? ಆಲೂಗಡ್ಡೆ ಬೆಳೀತಾ ಇದ್ರು, ಶುಂಠಿ ಬೆಳೀತಾ ಇದ್ರು, ತೆಂಗಿದೆ, ಭತ್ತ ಬೆಳೀತಾ ಇದ್ರು. ಇವಾಗೆಲ್ಲ ಭತ್ತದಲ್ಲಿ ಖರ್ಚು ಜಾಸ್ತಿ ಅಂತೇಳಿ ಬೆಳೀತಾ ಇಲ್ಲ. ಈಗಲೂ ಕೂಡ ತಂದೆಯವರೇ ಕೃಷಿ ಮಾಡ್ತಾರೆ? ತಂದೆಯವರು ಕೃಷಿ ಮಾಡ್ತಾರೆ. ಈ ಹಸು ಸಾಕಾಣಿಕೆ ಹೇಗೆ ಪ್ರಾರಂಭ ಆಯ್ತು? ನಮ್ಮ ಶ್ರೀಮತಿಯವರೇ ಪ್ರೇರಣೆ ಅಂತ ಹೇಳಿದ್ರಿ, ಹೇಗೆ ಪ್ರಾರಂಭ ಆಯ್ತು? ಅಂದ್ರೆ ಇದರಲ್ಲಿ ನಾವ್ ಯಾವ ತರ ಕೆಲಸ ಮಾಡ್ತೀವಿ ಆ ತರ ಆದಾಯ ಇದೆ. ಈಗ ನಾವು ವ್ಯವಸಾಯ ಮಾಡ್ತೀವಿ ಅಂತ ಅದಕ್ಕ ಆಲೂಗಡ್ಡೆ ಶುಂಠಿ ಬೆಳಿತೀವಿ ಅಂತ ಅಂದ್ರೆ ರೈಟ್ ಸಿಗುತ್ತೋ ಇಲ್ವೋ? ಮತ್ತೆ ಅತಿಯಾಗಿ ಔಷಧಿ ಬಳಸೋದು ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ, ಮತ್ತೆ ನಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಹಸು ಫಾರ್ಮ್ ಅಲ್ಲಿ ಶುರು ಮಾಡಿದ್ರೆ ಕೆಲ್ಸಕ್ಕೆ ತಕ್ಕಂತೆ ಇಷ್ಟು ಸಿಕ್ಕೇ ಸಿಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇಷ್ಟು ಆದಾಯ ಬಂದೇ ಬರುತ್ತೆ ಅಂತ ಇದೆ. ಸೊ ಅದನ್ನೇ ಯಾಕೆ ದೊಡ್ಡದ್ ಮಾಡಬಾರ್ದು ಅಂತೇಳಿ ನನ್ಗೆ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಮೊದ್ಲಿಂದನೂ ಕೂಡ ನಾನು ಚಿಕ್ಕಹುಡುಗನ ಕೂಡ ಹಸುಗಳ ಜೊತೆ ಬೆಳೆದವನು, ಹಾಗೆ ಅದನ್ನೇ ದೊಡ್ಡದ ಮಾಡ್ಬೇಕಂತೇಳಿ ಮನೇಲಿ ಹಿಂಗೆ ಹೇಳ್ಕೊಂಡೆ. ಹಾಗಾದ್ರೆ ಮಾಡಿ ಅಂತೇಳಿ ಅವರೇ ಇದಕ್ಕೆಲ್ಲ, ಯಾಕೆಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಇವಾಗಿನ ಇದರಲ್ಲಿ ಎಲ್ಲರೂ ಆಸಂಗ್ ಹೋಗೋಣ, ಸಿಟಿಗೆ ಹೋಗೋಣ, ನಾನೊಂದು ಜಾಬ್ ಹೋಗ್ತೀನಿ, ನೀವು ಜಾಬ್ ಹೋಗಿ ಅಂತ ಹೇಳೋರ ಸಂಖ್ಯೆ ಜಾಸ್ತಿ. ಹಂಗಾಗಿ ಇದಕ್ಕೆ ಉತ್ತೇಜನ ಕೊಟ್ಟಿದ್ದು ನಮ್ಮ ಮನೆಯವರು, ನನಗೆ ಹೆಮ್ಮೆ ಇದೆ. ಸೊ ಇದು ನನ್ನ ಕೆಲಸನ ತುಂಬಾ ಇಷ್ಟಪಡ್ತಾರೆ. ಅಂದ್ರೆ ವ್ಯವಸಾಯ ಮಾಡ್ತೇನೆ ಅಂತ ಹೇಳ್ಕೊಳ್ಳಿಕ್ಕೆ ನಾವೇನು ಹಿಂದೆ ಮುಂದೆ ನೋಡಲ್ಲ. ಅವರು ಕೂಡ ಇಂಜಿನಿಯರಿಂಗ್ ಮಾಡಿದ್ದಾರೆ, ಟಾಪರ್ ಕೂಡ ಹೌದು, ನಮ್ಮೂರಲ್ಲೇ ಓದಿದ್ದು, ಅಂದ್ರೆ ಒಂದೇ ಊರು ನಮ್ದು. ಅವರು ಇಲ್ಲಿ SSLCನಲ್ಲಿ ಫಸ್ಟ್ ಬಂದಿದ್ರು, ತುಂಬಾ ಚೆನ್ನಾಗಿ ಓದ್ತಾ ಇದ್ರು. ಅವ್ರ ಸಿಸ್ಟರ್ ಇದ್ದಾರೆ, ಅವರು ಈಗ ಉದ್ಯೋಗದಲ್ಲಿದ್ದಾರೆ ಅವರು. ಸೊ ಇವರು ಹೋಗಿದ್ರೆ ಮಾಡಬಹುದಿತ್ತು, ಬಟ್ ನನಗೋಸ್ಕರ ನನ್ನ ಜೊತೆಗೆ ಕೈ ಜೋಡಿಸಿದ್ರು. ಮನೆಯವರು ಅವರು ಕೂಡ ಕೃಷಿ ಕುಟುಂಬದ ಹಿನ್ನೆಲೆ ಉಳ್ಳವರು? ಹೇಗೆ? ಅವ್ರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಅವ್ರಿಗೆ ಐಡಿಯಾನೇ ಇಲ್ಲ. ಇವಾಗ್ಲೂ ಅಷ್ಟೇ, ಇದ್ರ ಬಗ್ಗೆ ಎಲ್ಲ ಗೊತ್ತು, ನನ್ನ ಜೊತೆಗೆ ಇರ್ತಾರೆ. ಏನಿದ್ರು ಕೂಡ ಹಿಂಗೆಲ್ಲ ಆಗ್ ಮಾಡೋಣ ಅಂತೇಳಿ ಸಜೆಷನ್ ಕೊಟ್ಕೊಂಡು ಫಾರ್ಮ್ಗಳನ್ನ ಈ ತರ ಬೇಡ ಈ ತರ ಮಾಡೋಣ ಅಂತೆಲ್ಲ ನನ್ನ ಜೊತೆಗೆ ಇರ್ತಾರೆ. ಎಷ್ಟು ಹಸುಗಳಿಂದ ಸಾಕಾಣಿಕೆ ಪ್ರಾರಂಭ ಆಯ್ತು? ನಮ್ಮನೇಲಿ 2 ಇತ್ತು, ಅದ್ರ ಜೊತೆಗೆ ಒಂದು 6 ತಗೊಂಡ್ವಿ. ಅದಾದ ನಂತರ ಇದನ್ನೇ ಕರು ಉಳಿದ್ ಮಾಡ್ಕೊಂಡು ಇವಾಗ ಒಂದ್ 14 ಇದೆ. ಈ ಒಟ್ಟಿಗೆ ಹಸುಗಳು 14 ಇದಾವೆ. ಹೌದು. ಇದಕ್ಕೆಲ್ಲ ಬೇಕಾದಂತ ಮೇವೆಲ್ಲ ನೀವೇ ಬೆಳ್ಕೊಳ್ತೀರಾ? ಎಲ್ಲಾನು ಬೆಳಿಲಿಕ್ಕೆ ಆಗಲ್ಲ, ಮಧ್ಯೆ ಮಧ್ಯೆ ಸ್ವಲ್ಪ ಕೊಂಡ್ಕೊಳ್ತೀವಿ, ಇನ್ನ ಎಲ್ಲ ಮಿಕ್ಕಿದ್ ನಾವು ಬೆಳ್ಕೊಳ್ತೀವಿ. ಮಧ್ಯದಲ್ಲಿ ಏನ್ ಕೊಂಡ್ಕೊಳ್ತೀರಾ ಮತ್ತೆ ಎಲ್ಲಿ ಕೊಳ್ತೀರಿ? ಪಕ್ಕ ಜಮೀನವ್ರ ಹತ್ರ ಪಕ್ಕದ ಹಳ್ಳಿನಲ್ಲಿ ಜೋಳನ ತಗೊಂಡು ಸೈಲೇಜ್ ಮಾಡ್ಕೊಳ್ತೀವಿ. ನೀವೇ ಸೈಲೇಜ್ ಮಾಡ್ತೀರಿ? ನಾವೇ ಮಾಡ್ಕೊಳ್ತೀವಿ. ಈಗ ಹೊರಗಡೆ ಕೆಲಸ ಮಾಡ್ಕೊಂಡಿದ್ರಲ್ಲ, ಊರಿಗೆ ಬಂದು ಮತ್ತೆ ಹೊಂದ್ಕೊಳ ಅಂತದ್ದು, ಅದರಲ್ಲೂ ಕೂಡ ಕೃಷಿ ಕೆಲಸಕ್ಕೆ ಹೊಂದ್ಕೊಳ ಅಂತದ್ದು ಕಷ್ಟ ಆಗ್ಲಿಲ್ವ ನಿಮ್ಗೆ? ಇಲ್ಲ, ತುಂಬಾ ಇಷ್ಟಪಡ್ತಿದ್ದೆ ಕೃಷಿ ಕೆಲಸ ಮಾಡಕ್ ನಂಗೆ ತುಂಬಾ ಇಷ್ಟ. ಹಂಗಾಗಿ ಯಾವಾಗ್ಲೂ ನೆನಪಾಗೋದು ಅಲ್ಲಿ ಕೆಲಸ, ಅಂದ್ರೆ ಟೈಮ್ ಟು ಟೈಮ್ ಹೋಗ್ಬೇಕಿತ್ತು ಮಾಡ್ಬೇಕಿತ್ತು, ಹಾಗಾಗಿ ಅದಕ್ಕೋಸ್ಕೊಂಡು ತುಂಬಾ ನೆಮ್ಮದಿ ಜೀವನ. ಒಂದು 6 ಹಸು ಕೊಂಡ್ಕೊಂಡೆ ಅಂತ ಹೇಳಿದ್ರು, ಯಾವ ತಳಿದ್ ಕೊಂಡ್ಕೊಂಡ್ರಿ ಮತ್ತೆ ಎಲ್ಲಿ ಕೊಂಡ್ಕೊಂಡ್ರಿ? ಇಲ್ಲಿ ಅಕ್ಕಪಕ್ಕ ಹಳ್ಳಿನಲ್ಲಿ HFS ಗಳನ್ನ HFA ಕೊಂಡ್ಕೊಂಡ್ರಿ. ಏನ್ ಬೆಲೆ ಸಿಕ್ತು? ಒಂದು 60-70,000 ಅವರೇಜ್ ಅಲ್ಲಿ ತಗೊಂಡ್ವಿ. ಅದ್ರಲ್ಲಿ ಸ್ವಲ್ಪ ಎಡವಿದ್ದು ಇದೆ, ಸ್ಟಾರ್ಟಿಂಗ್ ಮಾಡಿದಾಗ ಗೊತ್ತಾಗ್ಲಿಲ್ಲ ಇಲ್ಲಿ ತಗೋಬೇಕಂತೇಳಿ, ನಮಗೆ ಅಷ್ಟು ಗೊತ್ತಿರ್ಲಿಲ್ಲ. ಒಂದ್ 2-3 ಫೇಲ್ ಆಯ್ತು, ಅದಾದ ನಂತರ ಮನೆ ತಳಿಗಳನ್ನ ಬೆಳೆಸ್ಕೊಂಡಾಗ ಬೆನಿಫಿಟ್ ಆಯ್ತು. ಎಡುವುದೇ ಅಂತ ಹೇಳಿದ್ರಲ್ಲ, ಹೇಗೆ ಇಡುದ್ರಿ? ಅಂದ್ರೆ ಹಸು ಕರು ಆಗ್ತಾಗ ಹಾಲು ಬರ್ದೇ ಇರೋದು, ಅಂದ್ರೆ ಮೊದ್ಲೇನೋ ಪ್ರಾಬ್ಲಮ್ ಇರುತ್ತೆ ನಮಗೆ ಗೊತ್ತಿರಲ್ಲ. ಅಥವಾ ಕೆಚ್ಚಲ್ ಭಾವ ಆಗಿರೋದನ್ನ ಕೊಟ್ಟಿರ್ತಾರೆ, ಅವ್ನ ಮಲೆಯಲ್ಲಿ ಆಲೆ ಬರ್ತಿರಲ್ಲ ಹೋಗಿರುತ್ತೆ, ಆ ತರ ಎಲ್ಲ ಸ್ವಲ್ಪ ಹೇಳ್ಬಿದ್ದೀನಿ. ಹೆಂಗ್ ಸರಿಪಡಿಸ್ಕೊಂಡ್ರಿ ಅದನ್ನ? ಸರಿಪಡಿಸ್ಕೊಳಕ್ ಆಗ್ಲಿಲ್ಲ. ನಂತರದಲ್ಲಿ ಒಳ್ಳೊಳ್ಳೆ ತಳಿ ಕರುಗಳು ಹುಟ್ಟಿದ್ವು. ಈಗ ಇಲ್ಲೇ ಹತ್ರದಲ್ಲೇ ಕೊಂಡ್ಕೊಂಡಿದ್ರ ಆಗಿ ಹೇಳ್ಬೋದಿತ್ತಲ್ವಾ ಅವ್ರಿಗೆ ಈ ತರ ಸಮಸ್ಯೆ ಆಗಿರೋದ್ ಕೊಟ್ಟಿದ್ರ ನಮ್ಗೆ ಅಂತ ಹೇಳಿ? ಅಂದ್ರೆ ಬ್ರೋಕರ್ ಮಧ್ಯ ಇರ್ತಾರಲ್ಲ, ಗೊತ್ತಾಗಲ್ಲ, ಅವ್ರ ಯಾರು ತಗೊಂಡೋದ್ಮೇಲೆ ಕೇಳಲ್ಲ, ಅಂತ ವಾಪಸ್ ಕೊಡಕ್ಕೂ ಆಗಲ್ಲ. ತಗೊಂಡಿದ್ದಾಯ್ತು, ನಮ್ ಪಾಲಿಗೆ ಏನ್ ಬಂತು ಅದು. ಹೌದು, ಆತರ ಎಷ್ಟು ಹಸುಗಳಿಗೆ ಹಾಗೆ ಆಗಿತ್ತು? ಒಂದೆರಡು ಹಸುಗಳಿಗೆ ಆಗಿತ್ತು. ಆತರ ಹಸುಗಳನ್ನ ಕೊಳ್ಳುವಾಗ ಏನು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು? ಎಂತ ಹಸುಗಳನ್ನ ಕೊಂಡ್ಕೋಬೇಕು ತೀರ್ಥಂಕರ? ಹಸುಗಳನ್ನ ಕೊಳ್ಳುವಾಗ ಮೇನ್ ನಮ್ಗೆ ದೂರ ಹೋಗ್ಬಾರ್ದು, ಅಕ್ಕಪಕ್ಕ ಗೊತ್ತಿರೋರಂತ ಹತ್ರನೇ ಹಳ್ಳಿಗಳಲ್ಲಿ ಕೇಳ್ಕೊಂಡು ತಗೋಬೇಕು. ಒಂದು ಎರಡನೇದಾಗಿ ಅಲ್ಲಿಗಳು ಬರ್ತದೆ, ಎಷ್ಟು ವರ್ಷದ ಕರುಗಳು, ಮೊದಲನೇ ಪಡ್ಡೆನ ಅಥವಾ ಎರಡನೇ ಕರುನ ನೋಡ್ಕೋಬೇಕು. ಸ್ವಲ್ಪ ಎಳೆದಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಗೊತ್ತಿರೋ ಮುಖಾಂತರ ಕರ್ಕೊಂಡು ಹೋಗಿ ಕೆಚ್ಚಲ್ ಭಾವ ಆಗಿದೆಯಾ ಅಥವಾ ಮಲೆ ಹೋಗಿದೆಯಾ ಅಥವಾ ಡಿಚ್ಚಿದೆಯಾ ಯಾವ್ದಾರ ಚೆಕ್ ಮಾಡ್ಕೋಬೇಕು, ಮತ್ತೆ ಮೋಸ ಆಗದೆ ಇರೋದ್ರ ರೀತಿಯಲ್ಲಿ ನೋಡ್ಕೋಬೇಕು. ಗೊತ್ತಿರೋರ್ ಕರ್ಕೊಂಡು ಹೋಗ್ಬೇಕು, ಗೊತ್ತಿಲ್ಲದೆ ಇದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮೇವು ಎಲ್ಲ ಏನೇನು ಬೆಳ್ಕೊಳ್ತೀರಾ ನೀವು? ನೇಪಿಯರ್ನ ಬೆಳ್ಕೊಳ್ತಾ ಇದೀವಿ, ಮತ್ತೆ ಮೆಕ್ಕೆಜೋಳ ಬೆಳ್ಕೊತೀವಿ. ಎರಡು ಮಾತ್ರ ಬೆಳ್ಕೊಳ್ತೀರಾ, ಉಳಿದಿದ್ದು ಕೊಂಡ್ಕೊಳ್ತೀರಿ. ಅದಕ್ಕೆ ಬೇಕಾದಂತ ಬೂಸ ತಿಂಡಿ ಇದನ್ನೆಲ್ಲ ಎಲ್ಲಿ ಕೊಡ್ತೀರಿ? ಅಕ್ಷಯಕಲ್ಪ ಹೋತಿನದೇ ಕೊಡ್ತಾರೆ ಅವರೇ, ಎಲ್ಲ ಮಿನರಲ್ ಪೌಡರ್, ಉಪ್ಪು, ಸೋಡಾ ಎಲ್ಲ ಮಿಕ್ಸ್ ಇರುತ್ತೆ. ಸೊ ಅವರೇ ಮಿಕ್ಸ್ ಮಾಡಿ ಕೊಡ್ತಾರೆ, ನಾವು ಬೇರೆ ಏನು ಕೊಡ್ಲಿಕ್ಕೆ ಹೋಗಲ್ಲ. ಅವರು ಏನು ಕೊಡ್ತಾರೋ ಅದನ್ನೇ ಬಳಕೆ ಮಾಡ್ತಾರೆ. ಬಳಕೆ ಮಾಡ್ತಾ ಇದೀವಿ. ಹುಲ್ಲು ಇದೆಲ್ಲ ಎಷ್ಟು ಬೇಕಾಗುತ್ತೆ ಒಂದ್ ದಿವಸಕ್ಕೆ? ದಿನಕ್ಕೊಂದು 400-500 kg ಬೇಕಾಗುತ್ತೆ. ಇಲ್ಲಿ ಮನೆ ಸುತ್ತಲೂ ಹಾಕೊಂಡಿದ್ರಲ್ವಾ? ಮನೆ ಹತ್ರ ಸ್ವಲ್ಪ ನೇಪಿಯರ್ ಹಾಕೊಂಡಿದೀವಿ, ಮಿಕ್ಕಿನ ಸ್ಟೋರ್ ಮಾಡ್ಕೊಂಡಿದೀವಿ ಸಿಲೇಜ್. ಭತ್ತದ ಹುಲ್ಲು, ರಾಗಿ ಹುಲ್ಲು ಇದನ್ನೆಲ್ಲ ಬಳಕೆ ಮಾಡೋದಿಲ್ವಾ? ಬಳಕೆ ಮಾಡಿಲ್ಲ, ಮಾಡಿದ್ರೆ ರಾಗಿ ಹುಲ್ಲು ಮಾಡ್ಬೇಕಾಗತ್ತೆ. ಇಲ್ಲಿ ನಾವು ಸೈಲೇಜ್ ನ ಜಾಸ್ತಿ ಯೂಸ್ ಮಾಡ್ತೀವಿ. ರಾಗಿ ಹುಲ್ಲು ಸಿಗುತ್ತಾ ಇಲ್ಲಿ ಸುಲಭವಾಗಿ? ಸೀಸನ್ ವೈಸ್ ಅಲ್ಲಿ ತಗೋಬೇಕು. ಅವಾಗ ಅಂದ್ರೆ ಒಂದು ಕಣದಲ್ಲಿ ಏನ್ ತಗೊಂಡ್ರೆ ಕಡಿಮೆ ರೇಟ್ ಇರುತ್ತೆ, ಆ ಟೈಮ್ ಕೊಂಡಾಕ್ಬಹುದು. ಬಾಕಿ ಟೈಮ್ ತಗೊಳಕ್ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ, ದುಬಾರಿ ಆಗಿರುತ್ತೆ. ದುಬಾರಿ ಆಗಿರುತ್ತೆ. ಕಣದಲ್ಲ ತಗತ್ತೀರ ವರ್ಷ ವರ್ಷ? ಇಲ್ಲ, ತಗೊಳ್ತಾ ಇಲ್ಲ, ನಮ್ಗದ ಅವಶ್ಯಕತೆ ಬಂದಿಲ್ಲ. ಯಾಕೆಂದ್ರೆ ನಾವು ಮೇವು ಬೆಳ್ಕೊಳ್ಳೋದ್ರಿಂದ 20% ತಗೋತೀವಿ ಅಷ್ಟೇನೆ, ಇನ್ನು 80% ನಾವು ಬೆಳ್ಕೊಳ್ತೀವಿ. ನೀವೇ ಬೆಳ್ಕೊಂಡು ಅದನ್ನ ಬಳಕೆ ಮಾಡ್ಕೊಳ್ತೀವಿ. ಹೌದು. ಸೈಲೇಜ್ ನೀವೇ ಮಾಡ್ತೀರಾ ಅಥವಾ ನೇರವಾಗಿ ಕೊಳ್ತೀರಾ? ಹೇಗೆ? ನೇರ ಕೊಳ್ಳಲ್ಲ, ನಾವು ತಗೊಬಂದು ಮಾಡ್ಕೋತೀವಿ. ನೀವೇ ಮಾಡ್ತೀರಿ, ಹೇಗೆ ಮಾಡ್ತೀರಾ ಸೈಲೇಜ್, ಅದ್ರ ಬಗ್ಗೆ ವಿವರವಾಗಿ ಹೇಳಿ. ನಾವು ಸೈಲೇಜ್ನ ಭೂಮಿಯಿಂದ ಮೇಲ್ಗಡೆ ಮಾಡಿದೀವಿ, 3 ಕಡೆ ಗೋಡೆಗಳನ್ನ ಕಟ್ಸ್ಕೊಂಡು ಟ್ರ್ಯಾಕ್ಟರ್ಲ್ಲಿ ಒಳಗಡೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ತುಣಿತೀವಿ. ತುಂಡ್ಬಿಟ್ಟು ಎಲ್ಲ ಕಡೆ ಟಾರ್ಪಲ್ನ ಕೆಳಗಡೆ ಹಾಕೊಂಡು ನೀಟಾಗಿ ಪ್ಯಾಕ್ ಮಾಡಿ ಅದನ್ನ ಕವರಿಂಗ್ ಮಾಡಿ ಇಡೋದೇ ತುಂಬಾ ಇದು. ಯಾಕೆಂದ್ರೆ ಎಲ್ಲಾ ಸೈಲೇಜ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರೂ ತುಂಬಾ ಜನ ಇಡ್ಬಿದ್ದಾರೆ, ಅರ್ಧಕ್ಕರ್ಧ ವೇಸ್ಟ್ ಆಗಿರೋದು ಇದೆ, ಹುಳ ಆಗಿರೋದು ಇದೆ. ನಾವು ಒಂದ್ ಸ್ವಲ್ಪ ಇಲ್ಲಿ ಅಕ್ಷಯಕಲ್ಪದವರು ಬಂದು ಹೇಳ್ಕೊಡ್ತಾರೆ ನಮ್ಗೆ ಯಾವ ತರ ಮಾಡ್ಬೇಕಂತ ಹೇಳಿ. ಸೌರೆ ಮುಂದೆ ಅಂತ ಮಾಡಿಸ್ಕೊಟ್ಟಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದೀವಿ. ಒಂದು ವರ್ಷದಲ್ಲಿ ಅಥವಾ ತಿಂಗಳಲ್ಲಿ ಎಷ್ಟು ಮಾಡ್ತೀರಾ ಸೈಲೇಜ್? ಒಂದ್ 3 ತಿಂಗಳಿಗೆ ಒಂದ್ಸಲ ಮಾಡ್ಕೊಳ್ತೀವಿ. 3 ತಿಂಗಳಿಗೆ ಒಂದ 40-50 tons ತರ ಮಾಡ್ಕೊಳ್ತೀವಿ. ಒಂದು ಸರಿ 50 tons ಮಾಡ್ಬೋದಾ? ಮಾಡ್ಬೋದು, ಮಾಡ್ಬೋದು. ಅದನ್ನ ಎಷ್ಟು ದಿವಸ ಬಳಕೆ ಮಾಡ್ತೀರಾ 50 tons? 50 tons ಪಾರ್ಟಿಷನ್ ಮಾಡ್ಕೊಂಡಿದೀವಿ, ಅದರಲ್ಲಿ ಒಂದಕ್ಕೆ 20-25 tons. ಅದನ್ನ 1.5 ತಿಂಗಳಿಗೆ ಖಾಲಿ ಆಗುತ್ತೆ. 20 tons ಒಂದೂವರೆ ತಿಂಗಳಿಗೆ ಖಾಲಿ ಆಗೋಗ್ಬಿಡುತ್ತೆ. ಅಷ್ಟನ್ನು ಕೂಡ ಚೆನ್ನಾಗಿ ತಿಂತಾವಲ್ವಾ? ತುಂಬಾ ಚೆನ್ನಾಗಿ ಇಷ್ಟಪಡ್ತಿಂತ. ಈಗ 1.5 ತಿಂಗಳಿಗೆ ಆದ್ದು ಮುಗಿದ ನಂತರ ಮತ್ತೆ ಹೊಸದಾಗಿ ಸಿಗೋ ತರ ಮಾಡ್ಕೊಳ್ತೀರಾ? ಹೆಂಗೆ? ಪಕ್ಕದ ಇರುತ್ತಲ್ಲ, ಪಕ್ಕದ ಓಪನ್ ಮಾಡ್ಕೊಂಡು. ಎರಡು ಇರುತ್ತೆ ಕಂಪಾರ್ಟ್ಮೆಂಟ್ ಅಲ್ಲಿ, ಒಂದಕ್ಕೆ ತುಂಬಿಸೋದು, ಇನ್ನೊಂದು ಬಳಕೆ ಮಾಡೋದು. ಅದ್ ಮುಗ್ದಂಗೆ ಅದಕ್ಕೆ ತುಂಬಿಸೋದು, ಇದ್ರಲ್ಲಿರೋದನ್ನ ಬಳಕೆ ಮಾಡೋದು. ನೇಪಿಯರ್ನ ಹಾಕ್ತಾ ಇದೀವಿ. ಈಗ ನೆಕ್ಸ್ಟ್ ಅವರು ಅಕ್ಷಯಕಲ್ಪದವರು ಹೇಳ್ತಿರೋದು ಸೈಲೇಜ್ ನ ಆದಷ್ಟು ಕಡಿಮೆ ಮಾಡಿ, ನಿಮ್ಗೆ ಜಾಸ್ತಿ ಹೊರೆ ಆಗ್ತಾ ಇದೆ, ಬರ್ಡನ್ ಆಗುತ್ತೆ, ಖರ್ಚಿನ ಕಡಿಮೆ ಮಾಡ್ಲಿಕ್ಕೆ ನೇಪಿಯರ್ನ ಯಥೇಚ್ಛವಾಗಿ ಅಂದ್ರೆ 60% ನೇಪಿಯರ್ ಯೂಸ್ ಮಾಡಿ, 40% ಮೆಕ್ಕೆಜೋಳ ಸೈಲೇಜ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೇಕಾದಂಗೆ ಪ್ರೋಟೀನ್ನ ನೇಪಿಯರ್ನಲ್ಲೇ ಕೊಡಬೇಕು. ಅಂದ್ರೆ ಈಗ ಬಾಳೆಹಣ್ಣು ಅಥವಾ ಗೆಣಸನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬಹುದು. ಅಂದ್ರೆ ನೇಪಿಯರ್ನ ಕೂಡ ಸೈಲೇಜ್ ಮಾಡೋ ತರದಕ್ಕೆ ಇವಾಗ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ. ಇವಾಗ ನಮ್ಗೆ ಹೇಳ್ಕೊಡ್ತಿದ್ದಾರೆ ಈ ತರ ಮಾಡ್ಬೇಕಂತ ಹೇಳಿ. ಮುಂದಿನ ದಿನಗಳಲ್ಲಿ ನಾವು ಕೂಡ ನೇಪಿಯರ್ನೇ ಜಾಸ್ತಿ ಬೆಳೆಸಬೇಕು ಅಂತ ಅನ್ಕೊಂಡಿದೀವಿ. ಅದನ್ನ ಹೆಚ್ಚು ಬಳಸಿ ಬಳಕೆಯನ್ನ ಮಾಡುವಂಥದ್ದು. ಹೌದು, ಹೆಚ್ಚು ಬೆಳೆಸಿದ್ರೆ ಕಾಸ್ಟ್ ಕಡಿಮೆ, ಉಳುಮೆ ಖರ್ಚು ಕಡಿಮೆ ಆಗುತ್ತೆ. ಆ ನಂತರ ಅದಕ್ಕೆ ಸ್ಪ್ರೇ ಹೊಡೆಯೋದು ಮತ್ತೆ ಗೊಬ್ಬರ ಅದನ್ನ ಕಡಿಮೆ ಆಗುತ್ತೆ. ನಮ್ಗೆ ಈಗ ನೆಕ್ಸ್ಟ್ ಇಂದ ಈ ಸ್ಲರಿನಲ್ಲಿ ಬೆಳಿಬೇಕು ಅಂತ ಹೇಳ್ತಿದ್ದಾರೆ. ಸ್ಲರಿ ಬೆಳೆದ್ರೆ ತುಂಬಾ ನ್ಯಾಚುರಲ್ ಆಗಿರುತ್ತೆ, ಅದ್ರಲ್ಲಿ ಪ್ರೋಟೀನ್ ತುಂಬಾ ಚೆನ್ನಾಗಿರುತ್ತೆ. ಬರೀ ಯೂರಿಯಾ ಹಾಕಿದ್ರೆ ಸಾರಾಂಶ ಇರಲ್ಲ. ಸೊ ಹಸುಗಳು ಕೂಡ ತುಂಬಾ ಇಷ್ಟಪಡ್ತಿ ಅಂತಾರೆ. ಸ್ಲರಿಯಲ್ಲಿ ಬೆಳೆಯೋದು ಅಂತ ಅಂದ್ರೆ ಹೇಗೆ? ಸ್ಲರಿ ಅಂತಂದ್ರೆ ಈಗ ನಾವು ಸಗಣಿನ ಬಾಚಲ್ಲ, ಸೊ ನೀರು ಹೊಡೆದ್ಬಿಟ್ಟು ಅದನ್ನೇ ಡೈರೆಕ್ಟ್ ಆಗಿ ಸ್ಲರಿ ತರ ಗುಂಡಿಗೆ ಹೋಗ್ತಾರ ಮಾಡ್ಕೋತೀವಿ. ಅಲ್ಲಿಂದ ಸ್ಲರಿ ಪಂಪ್ ಅಲ್ಲಿ ಡಂಪ್ ಮಾಡ್ತೀವಿ ಹೊಲ್ಗಳಿಗೆ. ಒಂಥರ ಅದು ಬಗಡ ಮಾಡ್ದಂಗ್ ಮಾಡ್ಬಿಟ್ಟು ಅದನ್ನೇ ನೇರವಾಗಿ ಕೊಡ ಅಂತ. ವಾರಕ್ಕೊಂದ್ಸಲ ಸ್ಪ್ರೇ ಕೊಡೋಣ ಅಂತಾರ. ವಾರಕ್ಕೊಂದ್ಸರಿ ಸ್ಪ್ರೇ ಕೊಟ್ರೆ ಚೆನ್ನಾಗಾಗುತ್ತೆ ಹೊಲ್ಗಳಿಗೆ. ನಾವು ಏನಾರು ಪೈರ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ. ಹಸುಗಳ ಸಾಕಾಣಿಕೆಯನ್ನ ನೀವು ಇತ್ತೀಚೆಗೆ ಈ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ರ ಅಲ್ವಾ? ಮೊದ್ಲಿಂದಲೂ ಕೂಡ ಹಂಗೆ ಮಾಡ್ತಿದ್ರು ಅಥವಾ ಇತ್ತೀಚೆಗೆ ಬದಲಾವಣೆ ಆದ್ರೆ ಹೇಗೆ? ಇತ್ತೀಚೆಗೆ ಬದಲಾವಣೆ ಆಗಿದ್ದು. ಮೊದ್ಲಿನ ನಾವು ಕೂಡ ಎಲ್ಲರ ತರನೇ ಬೆಳೆಸ್ತಾ ಇದ್ವಿ. ಇವಾಗ ಸ್ವಲ್ಪ ನಾವು ಸ್ಲರಿಗೆ ಮಹತ್ವ ಕೊಡ್ತಾ ಇದೀವಿ. ಸ್ಲರಿನ ಇದೊಂದಕ್ಕೆ ಅಂತ ತೆಂಗಿನ ತೋಟ ಕೂಡ ಬೆಳೆಸಬೇಕು ಅಂತ ಹೇಳಿ ಇನ್ ಯಾವ್ದೇ ತರಕಾರಿ ಅಥವಾ ಬಾಳೆ ಹಾಕೋಣ ಅನ್ಕೊಂಡಿದೀವಿ. ಅದೆಲ್ಲಾನು ಕೂಡ ಸ್ಲರಿ ಮುಖಾಂತರ ಬೆಳಿಬೇಕು ಅಂತ ಅನ್ಕೊಂಡಿದೀವಿ. ಈಗ ಅಕ್ಷಯಕಲ್ಪ ವತಿಯಿಂದ ಅದಕ್ಕೆ ಮಾರ್ಕೆಟ್ ಮಾಡಿಕೊಡ್ತಿದ್ದಾರೆ. ಸಾವಯವ ಸಂತೆ ಅಂತೇಳಿ ತಿಪ್ಟೂರಲ್ಲೇನೆ ಸಿಟಿನಲ್ಲಿ ನಮ್ಗೆ ಆಗಿ ಒಂದು ಟೆಂಟ್ ತರ ಮಾಡಿಕೊಟ್ಟು ಅಲ್ಲಿ ಸ್ವಲ್ಪ ಇದಕ್ಕಿಂತ ಬೆಲೆ ಸ್ವಲ್ಪ ಜಾಸ್ತಿ ಮಾರಿಸ್ಕೊಡ್ತಿದ್ದಾರೆ, ಪ್ರೋತ್ಸಾಹ ಕೊಡ್ತಿದ್ದಾರೆ ಅವರು, ತರಕಾರಿಗಳಿಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ. ಈ ಸಾವಯವ ಪದ್ಧತಿಯಲ್ಲಿ ಹಸುಗಳ ಸಾಕಾಣಿಕೆ ಮಾಡೋದು ಸುಲಭನೋ ಅಥವಾ ಮಾಮೂಲಿ ನಾವೇನು ಕಟ್ಟಿ ಸಾಕಾಣಿಕೆ ಮಾಡ್ತೀವಲ್ಲ ಅದು ಸುಲಭನೋ ಹೇಗೆ? ಸಾವಯವ ಪದ್ಧತಿ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಸಡನ್ ಆಗಿ ಸಿಗದೆ ಹೋದ್ರೂ ಮುಂದೆ ತುಂಬಾ ಚೆನ್ನಾಗಿ ಸಿಗ್ತದೆ. ಸಾವಯವ ಪದ್ಧತಿ ಅಂತ ಅಂದ್ರೆ ಹೇಗೆ, ಇದು ಏನು ಮೂಗ್ದಾರ ಹಗ್ಗ ಎಲ್ಲ ಹಾಕ್ತಾನೆ ಸಾಕಾಣಿಕೆ ಮಾಡೋದು ಹೇಗೆ? ಇಲ್ಲ, ಮೂಗ್ದಾರನೇ ಹಾಕಾಗಿಲ್ಲ, ಫುಲ್ ಫ್ರೀ ಆಗಿ ಆರಾಮಾಗಿ ಬಿಡಬೇಕು. 24 ಗಂಟೆಗೆ ಒಂದರ ಸಲ ಮೇವ್ ಹಾಕ್ಬೇಕು, ಇವತ್ ಬೆಳಗ್ಗೆ ಹಾಕಿ ನಾಳೆ ಬೆಳಗ್ಗೆವರೆಗೂ ಮೇವ್ ಹಾಕಾಗಿಲ್ಲ ಒನ್ ಟೈಮ್. ಮತ್ತೆ ಅಲ್ಲಿ ನಮಗೆ ಕೆಲಸ ತುಂಬಾನೇ ಕಡಿಮೆ, ಮ್ಯಾನ್ ಪವರ್ ತುಂಬಾ ಕಡಿಮೆ ಆಗುತ್ತೆ. ಇವತ್ತು ಬೆಳಗ್ಗೆ ನಾವು ಒಂದು 4:30 ಎದ್ಬಿಟ್ಟು ಎಲ್ಲ ಕೆಲಸ 9 ಗಂಟೆಗೆ ಫುಲ್ ಫಿನಿಶ್ ಆಗ್ಬಿಡುತ್ತೆ. ಅದರಿಂದ ಹೊರಡೆ ಬಂದ್ಬಿಡ್ತೀವಿ ಫಾರ್ಮಿಂದ, ನಮಗೆ ಸಂಜೆ 4:30 ಅಲ್ಲಿ ಹತ್ರಕ್ಕೂ ಹೋಗಾಗಿಲ್ಲ. ಮೇವು ಫಿಲ್ ಮಾಡಿರ್ತೀವಿ, ಹಸುಗಳು ಮೇವು ತಿಂತದೆ, ನಂತರವಾಗಿ ನೀರು ಕುಡಿಬೇಕು, ನೀರು ಕುಡಿತದೆ, ಅದು ಮಿಲ್ಕ್ ಹಾಕ್ಲಿಕ್ಕೆ ಸಮಯ ಸಿಗುತ್ತೆ. ಹೋಗ್ಬಿಟ್ಟು ಎಲ್ಲರೂ ಒಂದ್ ಕಡೆ ಒಳ್ಳೆ ಜಾಗಲಿಕ್ಕೆ ಹೋಗ್ಬಿಟ್ಟು ಮಿಲ್ಕ್ ಹಾಕೊಂಡು ಮತ್ತೆ ಬಂದು ಮೇವು ತಿಂತದೆ. ಅದು ಯಾವಾಗ ಹೊಟ್ಟೆ ಸಿಗ್ ಹೋಗ್ಬಿಟ್ಟು ಮೇವಲ್ಲಿ ಇರುತ್ತೆ, ಯಾರು ಕೂಡ ಜಾಸ್ತಿ ಮಾಡ್ಕೊಳಲ್ಲ. ಮೇವುಗೆ ಆತರ ಕೊಡೋದು, ನೆಕ್ಸ್ಟ್ ಆಗ್ತಾರೋ ಇಲ್ವೋ ಅಂತ ಹೇಳಿ ಅವಾಗ ಅವನು ತಿನ್ನೋದು, ಇತರೆಲ್ಲ ಇರುತ್ತೆ. ನಾವು ಕಟ್ಟಿ ಹಾಕಿದ್ರೆ ನಾವು ನೀರು ಬೇಕಂದ್ರೆ ನಾವು ಕುಡಿಸಲ್ಲ, ನಾವು ನೀರು ತೋರಿಸಿದಾಗ ಅವು ಕುಡಿಯಲ್ಲ ಕಟ್ಟಿ ಹಾಕಿದ್ರೆ. ಈ ಬಿಚ್ಚಿಬಿಟ್ರೆ ಪದ್ಧತಿ ಇದ್ರೆ ಆರಾಮ ಕುಡಿಯುತ್ತೆ. ಒಂದು ಅದಕ್ಕಿಂತ ಬೆನಿಫಿಟ್ ಅಂತ ಅಂದ್ರೆ ಬೆಳಗ್ಗೆ ಎದ್ದು ಹಾಲು ಕರಿಬೇಕಾದ್ರೆ ಕಟ್ಟಿ ಹಾಕಿದ್ರೆ ಒಂದೊಂದು ದಿವಸ ತೊಳಿಲಿಕ್ಕೆ 1/2 ಗಂಟೆ ಬೇಕಾಗುತ್ತೆ. ಅದೇ ಈಗ ಕೂಡು ಪದ್ಧತಿಯಲ್ಲಿ ಬಿಚ್ಚಿಬಿಟ್ಟಿದ್ರೆ ಅವರೇ ಎದ್ದು ಬರ್ತಾರೆ, ನಾವು ಹಾಲು ಕರಿಬೇಕಾದ್ರೆ ನನ್ ಫಸ್ಟ್ ಅಂತ ಹೇಳಿ ಅವರೇ ಬರ್ತಾರೆ. ಅಂದ್ರೆ ಪ್ರೆಜರ್ ಇರುತ್ತಲ್ಲ, ಪ್ರೆಜರ್ ಡೌನ್ ಮಾಡ್ಕೋಬೇಕು ಹಾಲು. ಹಾಗಾಗಿ ಎಲ್ಲರೂ ಅವರೇ ಬಂದಾಗ ನಾವೇ ಸ್ವಲ್ಪ ತಡೆದು ಒಬ್ಬರನ್ನೇ ಕರ್ಕೊಂಡು ಹಾಲು ಕರ್ಕೊಳ್ತೀವಿ. ಸೊ ಹಾಲು ಕರ್ ಬಿಚ್ಚಿಬಿಟ್ಟಾಗ ಹೊರಗಡೆ ಆರಾಮಾಗಿ ಮಲ್ಕೊಳ್ಳುತ್ತೆ. ವರ್ಷಕ್ಕೊಂದ್ಸಲ ಮೈ ತೊಳಿತೀವಿ, ಅದಕ್ಕೇನು ಯಾವಾಗ್ಲೂ ಮೈ ತೊಳಿಯಲ್ಲ, ಗಲೀಜ ಮಲ್ಕೊಳ್ಳೋದು ಇಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಇದು ಒಂಥರ ಅಫಿಷಿಯಲ್ ಆಗಿ ಬೆಳಗ್ಗೆ 10 ಗಂಟೆಗೆ ಮುಗಿದ್ರೆ ಮತ್ತೆ ಸಾಯಂಕಾಲವರೆಗೂ ನಾವು ಅಲ್ಲಿಗೆ ಬರೋಂತ ಅವಶ್ಯಕತೆ ಇರಲ್ಲ. ಬೇರೆ ಕೆಲಸ ಮಾಡ್ಕೋಬಹುದು, ಮೇವು ಬೆಳ್ಕೋಬೇಕು ಅಥವಾ ಅಲ್ಲಿ ಸರಿ ಹೊಡಿಬೇಕು ಅಥವಾ ಉಳುವೆ ಮಾಡಬೇಕು, ಆ ಕೆಲಸ ಮಾಡ್ಕೋಬಹುದು. ಅದೇ ನಾವು ಕೂಡು ಪದ್ಧತಿ ಮಾಡಿದ್ರೆ 15 ಹಸುಗಳನ್ನ ನೀರು ಕೊಡಿಸ್ಲಿಕ್ಕೆ ದಿನಕ್ಕೆ 3 ಸಲ ನೀರು ತೋರಿಸ್ಬೇಕು, ಮತ್ತೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಲ ಮೇವು ಹಾಕ್ಬೇಕು, ಸೈಲೇಜ್ ಅಥವಾ ಏನೋ ಒಂದು ಹಾಕ್ಬೇಕು. ಹಂಗಾಗಿ ಇದು ಪದ್ಧತಿ ತುಂಬಾ ಚೆನ್ನಾಗಿದೆ. ನಮ್ಗೆ ಇದೆಲ್ಲ ಹೇಳ್ಕೊಟ್ಟಿದ್ದು ಅಕ್ಷಯ ಕಲ್ಪತವರು, ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ, ಸೈಲೇಜ್ ಗೊತ್ತಿರ್ಲಿಲ್ಲ, ಏನು ಗೊತ್ತಿರ್ಲಿಲ್ಲ, ಹಂಗಾಗಿ ಮಾಡಿಫೈ ಮಾಡಿಕೊಟ್ರು. ತುಂಬಾ ಚೆನ್ನಾಗಿದೆ ಇದನ್ನ, ಇಷ್ಟನೇ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದರಲ್ಲೂ ಕೂಡ ಒಳ್ಳೊಳ್ಳೆ ಬ್ರೀಡ್ಗಳನ್ನ ಮಾಡಿಕೊಂಡು ಇಷ್ಟೇ ಹಸುಗಳಲ್ಲಿ ಇನ್ನೂ ಅತಿ ಹೆಚ್ಚು ಹಾಲು ಹಾಕ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವರು ಹೇಳ್ಕೊಡ್ತಾಯಿದ್ದಾರೆ, ಈ ತರ ಮಾಡಿ ಅಂತೇಳಿ. ಮತ್ತೆ ಡಾಕ್ಟರ್ಸ್ಗಳು ಅವರೇ ಬರ್ತಾರೆ, ಎಲ್ಲನೂ ಹೇಳ್ತಾರೆ. ಮತ್ತೆ ಸಮಸ್ಯೆ ಬರೋಕ್ಕಿಂತ ಮುಂಜಾಗ್ರತವಾಗಿ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಅವರು. ಈ ಟೈಮಲ್ಲಿ ವ್ಯಾಕ್ಸಿನ್ ಮಾಡಿಸ್ಬೇಕು, ಡಿವರ್ಮಿಂಗ್ ಮಾಡಿಸ್ಬೇಕು. ನಮ್ಗಿಂತ ಹೆಚ್ಚಾಗಿ ಲೀಸ್ಟ್ ಅವ್ರ ಹತ್ರ ಇರುತ್ತೆ ಮಸುಗಳದ್ದು, ಬಂದು ತಗೊಳ್ತಾರೆ. ಆ ಟೈಮಲ್ಲಿ ನಿಮಗೆ ಡಿವರ್ಮಿಂಗ್ ಕೊಡ್ತಾರೆ, ಅದಾದ್ಮೇಲೆ ವ್ಯಾಕ್ಸಿನ್ ಮಾಡ್ಕೊಡ್ತಾರೆ. ಪ್ರತಿಯೊಂದು ಕರುಗುನು ಕೂಡ ಯಾವ ತರ ಫೀಡ್ ಮಾಡ್ಬೇಕು, ಹಾಲು ಎಷ್ಟು ಕುಡಿಸ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದ ಅವರೇನೆ. ನಾವು ಮೊದಲೆಲ್ಲ ನಮ್ದೇ ಆದ ರೀತಿಯಲ್ಲಿ ಮಾಡ್ತಾ ಇದ್ವಿ, 3 ತಿಂಗಳವರೆಗೂ ಕರುಗಳು ನೀರನ್ನೇ ಕುಡಿಸ್ತಾ ಇರಲಿಲ್ಲ. ಸೊ ಹುಟ್ಟಿ 3 ದಿವಸಕ್ಕೇನೆ ನೀರು ಕುಡಿಸ್ಬೋದು ಅಂತ ಹೇಳಿದ್ದವರು. ಆ 3 ತಿಂಗಳವರೆಗೂ ನೀರನ್ನೇ ತೋರಿಸ್ತಾ ಹೋದ್ರೆ 3 ತಿಂಗಳಾದ್ಮೇಲೆ ನೀರು ತೋರಿಸಿದಾಗ ಇವಿ ನೀರು ಕುಡಿಯೋದು, ಮತ್ತೆ ರಕ್ತ ಭೇದಿ ಮಾಡ್ಕೊಳ್ಳೋದು, ರಕ್ತ ಗಂಜಲ ಬರೋದು, ಈ ತರ ಎಲ್ಲ ಆಗಿ ಕರುಗಳು ತೀರ್ಕೋತಾ ಇದ್ವಿ. ಅದಕ್ಕೆ ಕಾರಣ ಬಂದ್ಬಿಟ್ಟು ನೀರು ಕುಡಿಸ್ತೇ ಇರೋದು 3 ತಿಂಗಳು. ಸಡನ್ ನೀರು ಕುಡಿದಾಗ ಅದು ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕಂತ ಗೊತ್ತಾಗಲ್ಲ. ಆ ತರ ಹಾಕಿ ಕರುಗಳು ಡೆತ್ ಆಗಿರೋದುಂಟು, ಅದನ್ನ ನಮ್ಗೆ ಹೇಳ್ಕೊಟ್ರು. ಹಂಗಾಗಿ ಕರುಗಳಿಂದ ಯಾವ ತರ ಬೆಳವಣಿಗೆ ತಗೊಂಡೋಗ್ಬೇಕು ಅಂತ ಹೇಳ್ಕೊಡ್ತಾರೆ. 1 ತಿಂಗಳಾದ್ಮೇಲೆ ಯಾವ ತರ ಫೀಡ್ ಕೊಡ್ಬೇಕು, ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಅಂತ, ಆ ತರ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗ ನೀವು ಒಂದ್ ಸಾರಿ ಮೇವು ಹಾಕಿದ್ರೆ ಇಡೀ ದಿವಸ ನಾಳೆವರೆಗೂ ಕೂಡ ಹಾಕೋದಿಲ್ಲ? ಇಲ್ಲ, ಹಾಕಲ್ಲ. ಇಷ್ಟೇ ಪ್ರಮಾಣದ್ದು ಮೇವು ಬೇಕು ಅಂತ ಹೇಳಿ ಅಂದಾಜ್ ಮಾಡಾಕ್ತಾರೆ? ಹೆಂಗೆ ಅಂದಾಜ್ ಮಾಡಿ ಹಾಕ್ತಿವಿ? ಒಂದ್ ಹಸುಗೆ ದಿನದಲ್ಲಿ 30 ಕೆಜಿ ಮೇವು ಸಾಕು. ಅದಕ್ಕೆ ಅತಿ ಹೆಚ್ಚಾಗಿ ಎಷ್ಟು ತಿಂದ್ರೂ ಕೂಡ ಅದು ಸುಮ್ಮನೆ ಸಗಣಿನಲ್ಲಿ ಹೋಗುತ್ತೆ ಹೊರತು ಯೂಸ್ ಮಾಡ್ಕೊಳ್ಳಲ್ಲ, ಹಾಲು ಉತ್ಪಾದನೆ ಆಗಲ್ಲ. ಆಗಲ್ಲ, ನೀವು 30 ಕೆಜಿ ಹಾಕಿದ್ರು ಕೂಡ ಅದೇ ಹಾಲು ಬರುತ್ತೆ, 40 ಕೆಜಿ ಹಾಕಿದ್ರು ಅದೇ ಹಾಲು ಬರುತ್ತೆ. ಹಂಗಾಗಿ ಈಗ ನೀವು ಹಸಿರು ಮೇವು ಮತ್ತೆ ಈ ಸೈಲೇಜು ಇದನ್ನೆಲ್ಲ ಹೆಂಗೆ ಮಿಕ್ಸರ್ ಮಾಡಿ ಹಾಕ್ತೀರಿ? ಹಸಿರು ಮೇವನ್ನ ಫಸ್ಟ್ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಸೈಲೇಜ್ ಹಾಕೊಂಡು ಮತ್ತೆ ಅದ್ರ ಮೇಲೆ ತಿಂಡಿ ಮಿನರಲ್ ಪೌಡರ್ ಉಪ್ಪು ಸೋಡಾ ಇವೆಲ್ಲಾನು ಮಿಕ್ಸ್ ಮಾಡಿದ್ನೆ ಒಟ್ಟಿಗೆ ಹಾಕ್ಬಿಡೋದು. ಯಾವ್ದಕ್ಕೂ ಕೂಡ ಫೀಡ್ ಅಂತ ಸಪರೇಟ್ ಸಿಗಲ್ಲ, ಅದಕ್ಕೆ ಭೂಸ ಅಂತ ಏನ್ ಸಿಗಲ್ಲ, ಮೇವು ಜೊತೆನೆ ಎಲ್ಲ ಇರುತ್ತೆ. ಸಂಜೆವರೆಗೂ ನೋಡ್ಬೇಕು ಮಾಡ್ಬೇಕು, ಅದು ಹಗ್ಗ ಗಂಟ ಹಾಕಳ್ತು ಮುಗ್ದರ ಕಿತ್ಕತ್ತು, ಆಮೇಲೆ ಅದಕ್ಕೆ ಮೇವು ಹಾಕ್ಬೇಕು, ನೀರ್ ತೋರಿಸ್ಬೇಕು, ಆತರದೇನು ಇಲ್ಲ. ಇಲ್ಲ, ಆತರ ಏನಿರಲ್ಲ, ನೀರಿನ ತೊಟ್ಟಿ ಒಂದ್ ಚುಬ್ರುವಾಗಿ ಇಟ್ಕೊಂಡು ನೀರ್ ಇದೆಯಲ್ವಾ ನೋಡ್ಕೊಂಡ್ರೆ. ನೀರಿನ ವ್ಯವಸ್ಥೆ ಹೇಗ್ ಮಾಡಿದ್ರಿ? ನೀರಿನ ವ್ಯವಸ್ಥೆ ತೊಟ್ಟಿ ಡೈಲಿ ನೋಡ್ತಾ ಇರ್ತೀವಿ, ಬಾವಿ ಏನ್ ಮಾಡಿದ್ರೆ ಬರ್ತದೆ, ತುಂಬಿಟ್ಬಿಟ್ರೆ ಅವಕ್ಕೆ ಯಾವಾಗ ಬೇಕೋ ಅವಾಗ ಹೋಗಿ ಕುಡಿತೇವೆ. ಹೌದು, ಎಷ್ಟು ಸಾರಿ ಕುಡಿತೇವೆ ಒಂದ್ ಸಾರಿಗೆ? ಮೇವು ತಿಂದಾಗೆಲ್ಲ ನಾವ್ ಹೆಂಗೆ ಊಟ ಮಾಡ್ಬೇಕಾದ್ರೆ ನೀರ್ ಬೇಕಂತ ಅನ್ಸುತ್ತೆ ಅವಾಗ ಹೋಗಿ ಕುಡಿತಾರೋ ಅದೇ ತರ ಅವರು ಕೂಡ ತಿಂತಾ ಇದ್ದಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟು ನೀರ್ ಕುಡಿದ್ ಮತ್ತೆ ಬಂದ್ ತಿಂತಾರೆ. ಕಟಾಕಿಲ್ಲ ಏನಿಲ್ಲ, ಅದ್ರ ಪಾಡ್ಗ ಇರುತ್ತೆ, ಪಾಡಿಗೆ ಸ್ಮೂತ್ ಆಗಿ ಇರ್ತವೆ. ಫಸ್ಟ್ ಸ್ಟಾರ್ಟಿಂಗು ಬಿಚ್ಚಿಬಿಟ್ಟಾಗ ಕಾಲ್ ಗಂಟೆ ಕಂಡಂಗಾಗಿರುತ್ತಲ್ಲ, ಹೆಂಗ್ ಕುಣದಾಡ್ಬಿಡ್ತಾರೆ, ಇಲ್ಲ ಒಬ್ರಿಗೊಬ್ರಿಗೆ ಆಗಲ್ಲ ಗುದ್ದಾಡೋದು, ಇದೆಲ್ಲ ಮಾಡುತ್ತೆ. ಅದಕ್ಕೆ ಹೆದರ್ಬಾರ್ದು, ಬಿಟ್ಬಿಟ್ಟು ಮತ್ತೆ ಕೋಡ್ ಇಲ್ಲದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊಂಬೆಲ್ಲ ತೆಗೆಸ್ಬಿಟ್ರ ನೀವು ಹೇಗೆ? ಹೌದು, ಹುಟ್ಟಿದ ಒಂದು ತಿಂಗಳ ನಂತರ ಪೇಸ್ಟ್ ಬರುತ್ತೆ, ಇಲ್ಲ ಅಂತಂದ್ರೆ ಸ್ವಲ್ಪ ಕಬ್ಬಿಣನ ಕಾಯಿಸ್ಬಿಟ್ಟು ಅಲ್ಲಿ ಸುಡ್ತಾರೆ. ಸುಟ್ರೆ ಅದನ್ನ ಬೆಳವಣಿಗೆ ಹೊಂದೋದಿಲ್ಲ, ಬರಲ್ಲ ಬೆಳವಣಿಗೆ. ಎಷ್ಟು ಹಾಲು ಸಿಗ್ತಾ ಇದೆ ತೀರ್ಥಂಕರ್ ಈಗ? 14 ಹಸುಗಳಿಂದ. 14 ಹಸುಗಳಿಂದ ಪ್ರೆಗ್ನೆನ್ಸಿ ಇದೆ, ಸ್ವಲ್ಪ ಡ್ರೈ ಎಲ್ಲ ಮಾಡಿದೀವಿ, ಹಾಗಾಗಿ ಇವಾಗ ಒಂದು 65 ಲೀಟರ್ ಒಂದ್ ಟೈಮ್ಗೆ ಆಗ್ತಾ ಇದೆ. ಒಂದ್ ಟೈಮ್ಗೆ 65 ಲೀಟರ್ ಹಾಲು ಕರೆಯೋದೆಲ್ಲ ನೀವೇ ಕರಿತೀರಿ? ನಾನು ಕರಿತೀವಿ, ಅಪ್ಪ ಅಮ್ಮ ಇದಾರೆ, ನಾನು ಸ್ವಲ್ಪ ಅವರೋಡ ಲೇಟ್ ಆದ್ರೆ ಅವರೇ ಕರೆದಿರ್ತಾರೆ. ಮಿಷನ್ ಬಳಕೆ ಮಾಡ್ತೀರಾ ಹೇಗೆ? ಹೌದು, ಮಿಷಿನ್ ಬಳಕೆ. ಅಕ್ಷಯ ಕಲ್ಪದಿಂದ ಹೇಳಿರುತ್ತೆ ಅನ್ಟಚಬಲ್ ಅಂತ ಹೇಳಿದಿರೋದು, ಯಾವ್ದು ಕಾರಣಕ್ಕೂ ನಾವು ಟಚ್ ಮಾಡಲ್ಲ ಹಾಲು ಕರೀಲಿಕ್ಕೆ ಕಾನ್ಸೆಪ್ಟ್ ಅಲ್ಲಿ ಅದು ಆಗ್ತಾ ಇರೋದು. ಹಂಗಾಗಿ ಹಾಲನ್ನ ಪ್ರತಿ ದಿವಸ ಬೆಳಗ್ಗೆ ಸಂಜೆ ಕರೆದು ಕೊಡ್ತೀರಿ? ಹೌದು. ಹಾಲು ಅವರೇ ಬಂದ್ ತಗೊಂಡು ಹೋಗ್ತಾರಲ್ಲ ಮನೆ ಹತ್ರಕ್ಕೆ? ಮನೆ ಹತ್ರ ಬಂದ ಅವ್ರಿಗೆ ಬಂದ ತಗೊಂಡು ಹೋಗ್ತಾರೆ. ಏನ್ ಬೆಲೆ ಕೊಡ್ತಾ ಇದಾರೆ ಈಗ? ಇವಾಗ ನಮ್ಗೆ 37 ಸಿಗ್ತಾ ಇದೆ, ಇನ್ನು ಫ್ಯಾಟ್ ರೈಸ್ ಮಾಡಿದ್ರೆ 38 ಸಿಗುತ್ತೆ. ಈ KMF ಗೆ ಹಾಲು ಹಾಕೋದಿಲ್ವಾ ನೀವು? ಇಲ್ಲ, KMF ಆಗ್ತಾ ಇಲ್ಲ, ಇಲ್ಲ ಹಾಕಿದ್ಮೇಲೆ ಆಗ್ತಾ ಇಲ್ಲ. ಅಲ್ಲಿಗಿಂತ ಇಲ್ಲಿ ಉತ್ತಮವಾದಂತ ಬೆಲೆ ಸಿಗುತ್ತೆ? ಅಲ್ಲಿಗಿಂತ ಉತ್ತಮವಾಗಿರೋ ಬೆಲೆ ಸಿಗುತ್ತೆ. ಬೆಲೆ ಚೆನ್ನಾಗಿ ಸಿಗ್ತಾ ಇದೆ, ಖರ್ಚು ಎಷ್ಟು ಆಗ್ತಾ ಇದೆ? ಖರ್ಚು ಹೌದು, ಸೈಲೇಜ್ ಹಾಕಿದ್ರೆ ಜಾಸ್ತಿ ಖರ್ಚು ಬರುತ್ತೆ. ಒಂದು 60% ಖರ್ಚು ಹೋಗಿ 40 ಭಾಗ ಉಳಿತಾ ಇತ್ತು. ಅಂದ್ರೆ ನಾವೇ ಮೇವು ಬೆಳ್ಕೊಂಡ್ರೆ ಕಾಸ್ಟ್ ಕಡಿಮೆ ಆಗುತ್ತೆ. ನೇಪಿಯರ್ನ ಜಾಸ್ತಿ ಯೂಸ್ ಮಾಡಿದ್ರೆ ಖರ್ಚುಗಳನ್ನ ಕಡಿಮೆ ಮಾಡಬಹುದು. ನೇಪಿಯರ್ ಹೆಚ್ಚಾಗಿ ಹಾಕಬೇಕು? ಹೌದು, ನೇಪಿಯರ್ನ ಮಿನಿಮಮ್ 15 ಹಸುಗಳಿಗೆ 1 ಎಕರೆ ನೇಪಿಯರ್ ಇರಬೇಕು. ಡೈಲಿ ಅದನ್ನ ಕಟ್ ಮಾಡಿ ಹಾಕೋದ್ರಿಂದ ನಮ್ಗೆ ಉಳಿತಾಯ ಆಗುತ್ತೆ. ಡೈಲಿ ಬರ್ತಾ ಕಟ್ ಮಾಡ್ದಂಗೆ ಕಟ್ ಮಾಡ್ದಂಗೆ ಹಿಂದ್ಗಡೆಯಿಂದ ಬರ್ತಾ ಇರುತ್ತೆ. ಸ್ಲರಿ ಕೊಡ್ತಾ ಹೋದ್ರೆ ಬರುತ್ತೆ, ಖರ್ಚುಗಳು ಕಡಿಮೆ ಆಗ್ತಾ ಇರುತ್ತೆ. ನೇಪಿಯರ್ ಹಾಕ್ತಿವಿ ಅಂದಾಗ ವಿಟಮಿನ್ ಕಡಿಮೆ ಆಗುತ್ತೆ ಸ್ವಲ್ಪ ಇದ್ರದಕ್ಕೆ. ಅದಕ್ಕೆ ಬೇರೆ ಮುಖಾಂತರ ಏನ್ ಕೊಡಬೇಕು ಅದನ್ನ ಆಡ್ ಮಾಡ್ಬೇಕು. ಯಾವ ತರ ಅಂದ್ರೆ ಮುಸ್ಕಿನ ಜೋಳ ಪೌಡ್ರು, ಹಿಂಡಿ, ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ. ಈ ಬೇರೆ ಲವಣಾಂಶ ಇವನ್ನೆಲ್ಲ ಹೇಗ್ ಕೊಡ್ತೀರಿ? ಸೈಲೇಜ್ ಅಲ್ಲ, ಬೆಳಗ್ಗೆ TMR ಅಂತ ಮಾಡಿಸ್ತೀವಿ. ನೇಪಿಯರ್ ಸ್ವಲ್ಪ, ಜೋಳ ಸೈಲೇಜ್ ಸ್ವಲ್ಪ, ಆನಂತರ ಅದ್ರ ಮೇಲೆ ಉಪ್ಪು ಹಾಕ್ತಿವಿ, ಅದ್ರ ಮೇಲೆ ಸ್ವಲ್ಪ ಸೋಡಾ ಹಾಕ್ತಿವಿ, ಅದ್ರ ಮೇಲೆ ಮಿನರಲ್ ಪೌಡರ್ ಹಾಕ್ತಿವಿ, ಎಲ್ಲ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಒಟ್ಟಿಗೆ ಕೊಡ್ತೀವಿ. ಹಸುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತೀರಾ? ಅಕ್ಷಯ ಕಲ್ಪವತಿಯಿಂದಾನೇ ಡಾಕ್ಟರ್ಸ್ ಇದಾರೆ, ಉಚಿತವಾಗಿ ಮಾಡ್ಕೊಡ್ತಾರೆ. ಅವ್ರೇ ಉಚಿತವಾಗಿ ಮಾಡಿ, ಉಚಿತವಾಗಿ ಮಾಡ್ತಾರೆ. ಅವ್ರು ಬಂದು ಹೋಗೋದಕ್ಕೆ ಯಾವ್ದೇ ರೀತಿ ಚಾರ್ಜ್ ಮಾಡಲ್ಲ, ಮೆಡಿಸನ್ ಮಾಡಿದ್ದು. ಮೆಡಿಸನ್ಗೆ ಏನ್ ಖರ್ಚು ಬಂದಿರುತ್ತೆ ಅಂತಾರೆ. ತಾವು ಸ್ವಲ್ಪ ಮನೆ ಹತ್ರ ಕೈತೋಟ ಮಾಡ್ಕೊಂಡು ಸಾವಯವ ಪದ್ಧತಿನಲ್ಲಿ ಒಂದಷ್ಟು ತರಕಾರಿಗಳನ್ನು ಕೂಡ ಬೆಳ್ಕೊಳ್ತಿದ್ರಿ, ಹೇಗ್ ಬೆಳಿತಿದ್ರಿ? ಇಲ್ಲ, ಅದನ್ನು ಕೂಡ ನಮ್ಗೆ ಟ್ರೈನಿಂಗ್ ಹೋದಾಗ ಅವರೇ ಹೇಳಿದ್ದು. ಏರುಮಡಿ ಅಂತ ಹೇಳಿ ಒಂದು ಬೆಡ್ ನ ಒಂದು ಅಡಿ ಹೈಟ್ ಮಾಡಿ ಸುತ್ತ ಕಲ್ಲುಗಳನ್ನ ಹಾಕ್ಬಿಟ್ಟು ಅದರಿಂದ ಕಳೆನ ಅವಾಯ್ಡ್ ಮಾಡಬಹುದು. ಮತ್ತೆ ಸಾವಯವ ಪದ್ಧತಿಯಲ್ಲಿ ಬೆಳಕೊಳ್ಳಿ, ಮಾರ್ಲಿಕ್ಕೆ ಅಂತ ಅಲ್ಲನು ಮನೆಯವರ ಆರೋಗ್ಯಕ್ಕೋಸ್ಕರ ಬೆಳಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿದೆ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ್ದೆ, ನಾಟಿ ಈರುಳ್ಳಿ ಬರುತ್ತೆ ಅದನ್ನ ಸ್ವಲ್ಪ ಹಾಕೊಂಡಿದ್ದೆ, ಮೆಂತ್ಯ ಸ್ವಲ್ಪ, ಒಂದ್ ಸ್ವಲ್ಪ ಮೂಲಂಗಿ, ಒಂದ್ ಟೊಮೊಟೊ, ಸ್ವಲ್ಪ ಮೆಣಸಿನ, ಈ ತರ ಸಣ್ಣ ಪುಟ್ಟ ಒಂದು ಹಾಕಿದೀವಿ. ಚೆನ್ನಾಗಿ ಬಂದಿದೆ, ಸ್ವಲ್ಪ ಕೀಟಬಾಧೆ ಇದೆ, ಆದ್ರೂ ಕೂಡ ಎಷ್ಟು ಬರುತ್ತೆ ಅಷ್ಟೇ ಬರಲಿ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಏರು ಮಡಿ ಮಾಡಿದ್ರೆ ಕಳೆ ನಿಜವಾಗ್ಲೂ ಕಡಿಮೆ ಆಗುತ್ತೆ? ಹೌದು, ಹೊಸ ಮಣ್ಣು ಬೀಳುತ್ತೆ, ಕಡಿಮೆ ಆಗುತ್ತೆ, ಮತ್ತೆ ಮೆದುವಾಗಿರುತ್ತೆ ಮಣ್ಣು, ತೊಂದಾಡಲ್ಲ, ಮೆದುವಾಗಿರುತ್ತೆ. ನಿಮ್ಗೆ ಬೇಕಾದ ತರಕಾರಿ ಹೀಗೆ ಇಲ್ಲೇ ಬೆಳ್ಕೊಳ್ತೀರಿ? ಹೌದು, ಈಗ ಸ್ವಲ್ಪ ಪ್ರಾರಂಭ ಮಾಡಿದೀವಿ, ಇನ್ ಮುಂದೆ ಜಾಸ್ತಿ ಮಾಡಬೇಕು ಅನ್ಕೊಂಡಿದ್ವಿ. ಹಸುಗಳ ಸಂಖ್ಯೆಯನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನುವಂತ ಆಲೋಚನೆ ಇದೆಯಾ ಹೇಗೆ? ಇಲ್ಲ, ಒಂದು 20ರವರೆಗೂ ರೀಚ್ ಮಾಡ್ತೀವಿ, ಅದಾದ ನಂತರ ಮಾಡಲ್ಲ. ಇರೋದ್ರಲ್ಲೇ ವರ್ಷಕ್ಕೆ ಒಂದ್ 3 ಹಸುಗಳನ್ನ ಮಾರ್ಕೊಂಡು 3 ಕರುಗಳನ್ನ ಬೆಳೆಸ್ಕೊಂಡು ಇದನ್ನೇ ಸ್ವಲ್ಪ ಆರ್ಡರ್ ಮಾಡ್ಕೊಂಡು ಸ್ವಲ್ಪ ಇದರಲ್ಲೇ ಜಾಸ್ತಿ ಇಳುವರಿ ತೆಗಿಬೇಕು ಅಂತ ಹೇಳಿ ಅನ್ಕೊಂಡಿದೀವಿ. ಅಂದ್ರೆ ಏನ್ ಹಸುಗಳಿದಾವ ಇದೇ ಹಸುಗಳಲ್ಲಿ ಇಳುವರಿ ಹೆಚ್ಚಳ ಮಾಡ್ಕೋಬೇಕು? ಹೆಚ್ಚಳ ಮಾಡ್ಕೋಬೇಕು, ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ಲೇಬರ್ ಬರ್ತಾರೆ, ಲೇಬರ್ ಬಂದ್ರೆ ಅವ್ರ ಸಮಸ್ಯೆಗಳು ಡೈಲಿ ಮಾಡ್ತಾರೆ, ನಾವ್ ಹೇಳಿದ್ ಯಾವ್ದು ಮಾಡಲ್ಲ ಹಂಗಾಗಿ, ಮತ್ತೆ ಲೇಬರ್ ಸಮಸ್ಯೆನೂ ಇರೋದ್ರಿಂದ ನಾವೇ ಮಾಡ್ಕೋಬೋಣ ಅಂತೇಳಿ. ಈಗ 14 ಹಸುಗಳಿಗೆ ಬೇರೆ ಯಾರನ್ನು ಆಶ್ರಯಿಸಿಲ್ಲ ಅಲ್ವಾ ನೀವು? ಕೃಷಿ ಕಾರ್ಮಿಕರನ್ನು ಯಾರನ್ನು ಆಶ್ರಯಿಸಿಲ್ಲ. ಮೊದ್ಲಮ್ಮ ಇದ್ರು, ಅಂದ್ರೆ ನಾನು ಜೋಳ ಕಟಾವ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಸೈಲೇಜ್ ನ ಹೊರಗಡೆ ಕೊಡ್ತಾ ಇದ್ದೆ, ಸೊ ಆ ಕೆಲ್ಸಗಾರರು ಇದ್ರು, ಅವರೇ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಇವಾಗ ಅವ್ರು ಊರಿಗೆ ಹೋದ್ರಲ್ಲ, ಹಂಗಾಗಿ ನಾನೇ ಮಾಡ್ಕೊಂಡಿದ್ದೆ. ನೀವೇ ನಿಭಾಯಿಸಬಹುದಾ? ಹಾ, ನಿಭಾಯಿಸಬಹುದು, ಆರಾಮಾಗಿ, ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಇದೊಂದೇ ಕೆಲಸ ಮಾಡ್ಕೊಳಂಗಿದ್ರೆ ಒಬ್ರು ಆರಾಮಾಗಿ 20 ಹಸುಗಳನ್ನ ಮೇಂಟೈನ್ ಮಾಡ್ಕೊಂಡು. ತಿಂಗಳಲ್ಲಿ ನಿಮಗೆ ಎಷ್ಟು ಖರ್ಚಾಗುತ್ತೆ ಹಸುಗಳಿಗೆ, ಮತ್ತೆ ಎಷ್ಟು ಆದಾಯ ಬರ್ತಾ ಇದೆ? ತಿಂಗಳಲ್ಲಿ ನಮ್ಗೆ ಖರ್ಚು ಬಂದ್ಬಿಟ್ಟು ತಿಂಗಳಿಗೆ 1.5 ಲಕ್ಷ ಸಿಗುತ್ತೆ. ನಾವೇ ಕೆಲಸ ಮಾಡೋದ್ರಿಂದ, ಮೇವು ಬೆಳ್ಕೊಳ್ಳೋದ್ರಿಂದ ಒಂದ್ ಅರ್ಧ ಹೋಗಿ ಅರ್ಧ ಉಳಿಯುತ್ತೆ, ಒಂದ್ 75,000 ಉಳಿಯುತ್ತೆ ನಿಮಗೆ. ಉಳಿಯುತ್ತೆ. ಸಗಣಿ ಮತ್ತೆ ಗಂಜಲವನ್ನ ಹೇಗೆ ಸದ್ಬಳಕೆ ಮಾಡ್ತಿದ್ರಿ? ಗಂಜಲನ ಯಾವ್ದನ್ನು ಕೂಡ ವೇಸ್ಟ್ ಮಾಡಲ್ಲ, ಎಲ್ಲ ಪ್ಲಾಟ್ಫಾರ್ಮ್ ಮೇಲೆ ಸ್ವಲ್ಪ ಕಾಂಕ್ರೀಟ್ ಜಾಸ್ತಿ ಮಾಡಿಸ್ತಾ ಇದೀನಿ. ಯಾವ್ದೇ ಗಂಜಲ ಹೋದ್ರು ಕೂಡ ಸೀದಾ ಸ್ಲರಿ ಗುಂಡಿಗೆ ಹೋಗೋ ತರ ಮಾಡೋಣ ಅಂತ. ಇವಾಗ ಎಲ್ಲ ಅದೇ ತರ ಸ್ಲರಿ ಪಂಪ್ ಅಲ್ಲಿ ಡಂಪ್ ಮಾಡೋಣ ಅಂತ. ಗೋಬರ್ ಗ್ಯಾಸ್ ಏನಾದ್ರು ಮಾಡ್ಕೊಂಡಿದ್ರೆ? ಇಲ್ಲ, ಇವಾಗ ಅಕ್ಷಯ ಕಲ್ಪದಿಂದ ಮಾಡ್ಕೊಡ್ತಾರೆ. ಅಂದ್ರೆ 50,000 ಇರೋದನ್ನ 12 ಚಿಲ್ಲರೆಗೆ ಅವರೇ ಮಾಡಿಸ್ಕೊಡ್ತಿದ್ದಾರೆ. ಡೈಲಿ 20 ಜನಕ್ಕೆ ಅಡಿಗೆ ಮಾಡಬಹುದು, 25 ಜನಕ್ಕೆ. ಹೌದು, ಸಾಕಷ್ಟು ಸಗಣಿ ಸಿಗುತ್ತೆ, ಗಂಜಲ ಸಿಗುತ್ತೆ, ಅದರಿಂದ ಒಳ್ಳೆ ಅನಿಲ ಉತ್ಪಾದನೆ ಆಗುತ್ತೆ, ಅದ್ರ ಬಳಕೆಯನ್ನ ಮಾಡ್ಕೋಬಹುದು, ಒಳ್ಳೆ ಗೊಬ್ಬರ ಸಿಗುತ್ತೆ ಅದ್ರ ಮೂಲಕ, ಗೊಬ್ಬರ ಸಿಗುತ್ತೆ. ಒಟ್ಟಾರೆ ಏನನ್ಸುತ್ತೆ ಹಸು ಸಾಕಾಣಿಕೆ ತಮಗೆ? ಹಸು ಸಾಕಾಣಿಕೆ ಸುಲಭ ಅಲ್ಲ, ಸುಮ್ನೆ ಮಾಡ್ಲಿಕ್ಕೆ ಆಗಲ್ಲ, ಪೂರ್ತಿಯಾಗಿ ಅದಕ್ಕೆ ತೊಡಗಿಸ್ಕೋಬೇಕು. ಎಸ್ಪೆಷಲಿ ಕೆಲಸ ಗೊತ್ತಿರ್ಬೇಕು ನಮ್ಗೆ ಮಾಡ್ಲಿಕ್ಕೆ. ನಾವು ಲೇಬರ್ ಇಟ್ ಮಾಡ್ತೀವಿ, ಅವ್ರ ಕೈಲಿ ಮಾಡ

ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹವಾಮಾನ ವರದಿ ಕೇಳಿದಿರಿ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಂಧವರೇ, ಹಾಸನ ಜಿಲ್ಲೆಯಲ್ಲಿ ಅನೇಕ ಕಡೆ ಸಾಧಕ ಕೃಷಿಕರನ್ನು ನಾವು ಕಾಣಬಹುದು. ಉತ್ತಮವಾಗಿ ಬೇಸಾಯದಲ್ಲಿ ತೊಡಗಿಸಿಕೊಂಡು ತೃಪ್ತಿಯಿಂದ ಜೀವನ ಮಾಡುತ್ತಿರುವ ಜನರ ಸಂಖ್ಯೆನೂ ಕಡಿಮೆನಿಲ್ಲ. ಕೆಲವೇ ಕೆಲವು ಜನ ಮಾತಾಡ್ತಾರೆ, ಕೃಷಿ ಜೀವನ ಪ್ರಯೋಜನ ಇಲ್ಲ, ಕೃಷಿ ವರ್ಗ ಬಹಳ ಕಷ್ಟದಲ್ಲಿದೆ, ಕೃಷಿಯಿಂದ ಆದಾಯ ಬರೋದಿಲ್ಲ, ಹೀಗೆ ಹತ್ತಾರು ಸಂಗತಿಗಳನ್ನು ಇಟ್ಕೊಂಡು ಕೆಲವೊಬ್ಬರು ಕೃಷಿಗೆ ಬರೋರನ್ನು ಉತ್ತೇಜನ ಮಾಡದಂತೆ ಮಾತುಗಳನ್ನು ಆಡೋದಿದೆ. ಕಷ್ಟಗಳಿದ್ದಾವೆ, ಎಡರು ತೊಡರುಗಳಿದ್ದಾವೆ, ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ, ಸವಾಲುಗಳಿದ್ದಾವೆ. ಆದರೆ ಇತರೆ ಕ್ಷೇತ್ರಗಳಲ್ಲೂ ಕಮ್ಮಿಯೇನಿಲ್ಲ. ನಾವು ನೋಡಿದಂಗೆ ಆಸಕ್ತಿಯಿಂದ ತೊಡಸ್ಕೊಂಡ್ರೆ ಈ ಸಮಸ್ಯೆಗಳು, ಸವಾಲುಗಳು, ಎಡರು ತೊಡರುಗಳು ಏನೂ ಅಲ್ಲ, ಬೇಗ ಬೇಗ ನಿವಾರಣೆ ಆಗಿಬಿಡ್ತವೆ. ನಮ್ಮ ನಮ್ಮ ಕ್ಷೇತ್ರದಲ್ಲಿ ಆಳವಾಗಿ ನಾವು ಭಾಗಿಯಾದರೆ ಅದು ಏನೂ ಅನಿಸೋದಿಲ್ಲ, ಕೆಲಸಗಳೆಲ್ಲ ಹಗುರವಾಗಿ ಸಾಗ್ತಾ ಹೋಗ್ತವೆ. ಒಂದೇನೆಂದರೆ ನಾವು ಅಂದ್ಕೊಂಡಂತೆ ಈ ವರ್ಷದ ಸುಖ ಮುಂದಿನ ವರ್ಷ ಇರುತ್ತಂತ ಹೇಳೋಕ್ಕಾಗೋದಿಲ್ಲ, ಈ ವರ್ಷದ ಕಷ್ಟ ಮುಂದಿನ ವರ್ಷನೂ ಉಳಿಯೋದಿಲ್ಲ, ವ್ಯತ್ಯಾಸಗಳನ್ನು ಕಾಣ್ತಾ ಇರ್ತೀವಿ. ರೈತ ಬಂಧವರೇ, ಅರಸೀಕೆರೆ ತಾಲೂಕು ಬಾಗೇಶ್ಪುರದ ಹತ್ರ ಕನ್ನಡ ಉಪನ್ಯಾಸಕರಾಗಿರುವ ಬಿ ಡಿ ಕುಮಾರ್ ಅವರ ತೋಟಕ್ಕೆ ಇತ್ತೀಚೆಗೆ ನಾವು ಹೋಗಿದ್ವಿ. 13 ಎಕರೆ ತೋಟದಲ್ಲಿ ಅವರು ವಿಭಿನ್ನವಾದ ಬೆಳೆಗಳನ್ನು ಹಾಕ್ಕೊಂಡಿದ್ದಾರೆ. ನಮಗೆ ಬಹಳ ಇಷ್ಟವಾದ ಬೆಳೆ ಕಾಣಿಸಿದ್ದೇನೆಂದರೆ ಸೀಬೆ. ಕಲ್ಲು ಜಮೀನಲ್ಲಿ ಅದು ಕಳ್ಳೆ, ಮುಳ್ಳು, ಕಳೆ ಇವುಗಳ ಜೊತೆಗೆ ನಳನಳಿಸಿಕೊಂಡು ನೂರಾರು ಗಿಡಗಳು ಬೆಳೆದಿದ್ದಾವೆ, ಮಾರಾಟಕ್ಕೂ ಕೊಟ್ಟಿದ್ದಾರೆ. ಇದಲ್ದಲ್ಲೇ ಇತರೆ ಹಣ್ಣಿನ ವೃಕ್ಷಗಳಿದ್ದಾವೆ, ಹಲಸು, ಮಾವು, ಸಪೋಟ, ಅಪರೂಪದ ಹಣ್ಣಿನ ಗಿಡಗಳು, ಶ್ರೀಗಂಧ, ರಕ್ತಚಂದನ ಮತ್ತಿತರ ವೃಕ್ಷಗಳನ್ನು ಹಾಕ್ಕೊಂಡಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಆಸಕ್ತಿಯಿಂದ ಭಾಗಿಗಳಾಗಿದ್ದಾರೆ, ಕಾರ್ಮಿಕರನ್ನು ಉಪಯೋಗಿಸ್ಕೊಳ್ತಾರೆ. ಪರಿಸರ ಪ್ರಿಯ ಪದ್ಧತಿಯಲ್ಲಿ ಏನೆಲ್ಲ ಮಾಡಬಹುದು, ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ನಮ್ಮಲ್ಲಿ ಕಾಡು ಏನೆಲ್ಲ ಪಾಠ ಕಲಿಸುತ್ತೆ, ಕಾಡಿನಲ್ಲಿ ಎಲ್ಲ ರೀತಿಯ ಕಳೆಗಳು, ಸಸ್ಯಗಳು, ವೃಕ್ಷಗಳು, ಬಳ್ಳಿಗಳು, ಪ್ರಾಣಿ ಪಕ್ಷಿಗಳು ಸಹ ಎಷ್ಟು ಚಂದವಾಗಿರ್ತವಲ್ಲ. ಆದರೆ ನಾವು ಕೃಷಿ ಮಾಡುವ ಜಾಗದಲ್ಲಿ ಅವುಗಳನ್ನು ಕಾಣಲಿಕ್ಕೆ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತೀವಿ. ಏನೆಲ್ಲ ರಾಸಾಯನಿಕಗಳನ್ನು ಹಾಕಿ, ಏನೆಲ್ಲ ಒತ್ತಡಗಳನ್ನು ಹಾಕಿ ಆ ನೈಜತೆಯನ್ನು ಕಾಣದಲ್ಲೇ ತೊಂದರೆಗಳನ್ನು ಅನುಭವಿಸ್ತೀವಿ. ರೈತ ಬಂಧವರೇ, ಈ ಬಿಸಿಲು ಇಲ್ಲದಲ್ಲೇ ಜೀವನ ಮಾಡಲಿಕ್ಕೆ ಆಗೋದಿಲ್ಲ, ಯಾವ ಗಿಡಗಳು ಬೆಳೆಯೋದಿಲ್ಲ. ಈ ಮಣ್ಣು ಸ್ವಾಭಾವಿಕವಾಗಿ ತನ್ನ ಕ್ರಿಯೆಗಳನ್ನು ಮಾಡ್ತಾ ಹೋದರೆ ಅದು ಅತ್ಯದ್ಭುತವಾದ ಕೆಲಸಗಳನ್ನು ಮಾಡಿ ತೋರಿಸುತ್ತೆ. ಅನೇಕ ಜೀವಿಗಳು ಮಣ್ಣಿನ ಒಳಗಡೆ ಇದ್ದಾವೆ. ನಾವು ನೋಡಿದ್ರೂ ಕೆಲವೊಂದು ಸಾರಿ ಯಾಕೆ ಎಷ್ಟೋ ಸಾರಿ ಏನೆಲ್ಲ ರಾಸಾಯನಿಕಗಳನ್ನು ಹಾಕಿ ಅವುಗಳನ್ನು ಸಾಯಿಸೋದಿದೆ. ಇನ್ನು ಪ್ರಾಣಿ ಪಕ್ಷಿ ಇತರೆ ಜೀವಿಗಳು ಸಹ ಕೃಷಿಕರಿಗೆ ಅನುಕೂಲಗಳನ್ನು ಮಾಡಿಕೊಡ್ತವೆ. ಕೇಳಿದ್ರೆ ಬಿ ಡಿ ಕುಮಾರ್ ಅವರು ಕೋಳಿಗಳನ್ನು ಸಾಕೊಂಡಿದ್ದಾರೆ, ನಾಟಿ ಹಸುಗಳು ಇದ್ದಾವೆ. ತಮ್ಮದೇ ಆದ ಕೃಷಿ ಪ್ರಪಂಚದಲ್ಲಿ ಸಂತೃಪ್ತಿಯಾದ ಅರ್ಥಪೂರ್ಣವಾದ ಕೆಲಸಗಳನ್ನು ಮಾಡ್ಕೊಂತ ಇತರರಿಗೆ ಒಂದು ರೀತಿಯಲ್ಲಿ ಮಾದರಿಯಾಗಿದ್ದಾರೆ. ನಮಗೆ ದುಡ್ಡು ಬೇಕು ನಿಜ, ಆದರೆ ಅತಿಯಾಗಿ ದುಡ್ಡು ಬಂದರೆ ಅದು ಅಪಾಯಕಾರಿನೇ. ನಮ್ಮ ಸುಖ, ನಮ್ಮ ಅರ್ಥಪೂರ್ಣವಾದ ಜೀವನಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಅದರಲ್ಲಿ ಶ್ರಮನೂ ಒಂದು, ಸರಳತೆಯೂ ಮತ್ತೊಂದು, ಪರಿಸರಕ್ಕೆ ಪೂರಕವಾಗಿ ಜೀವನ ಮಾಡೋದು ಸಹ ಇನ್ನೊಂದು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ.